ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-120-4049 ಕರೆ ಮಾಡಿ. ಇದೀಗ ಕೇಳಿ ಸಮಗ್ರ ಕೃಷಿಯ ಅನುಭವಗಳು. ಈ ಕುರಿತು ಹಿರಿಯೂರು ತಾಲೂಕು ಅರಿಹಬ್ಬೆಯ ಪಾಳ್ಯ ಗ್ರಾಮದ ಕೃಷಿಕ ಹೆಚ್ ಕರಿಯಣ್ಣ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಹರಿಹಬ್ಬೆ ಪಾಳ್ಯ ಗ್ರಾಮದ ಪ್ರಗತಿಪರ ಕೃಷಿಕರಾದ ಹೆಚ್ ಕರಿಯಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ಕರಿಯಣ್ಣ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ಕರಿಯಣ್ಣ ಅವರೇ, ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? ನಾವು ಹುಟ್ಟಿದ್ಕಿಲ್ಗೂ ಮಾಡ್ತಾ ಇದ್ದೀವಿ ಸರ್. ವಿದ್ಯಾಭ್ಯಾಸ ಮಾಡಲಿಲ್ಲ? ವಿದ್ಯಾಭ್ಯಾಸ ನಮ್ಮ ತಂದೆ ಕ್ಲಾಸ್ಗೆ ಸೇರಿಸಿಲ್ಲ, ಅದರಿಂದ ಹುಟ್ಟಿದ್ಕಿಲ್ಗೂ ಮಾಡ್ತಾ ಇದ್ವಿ. 5 ಜನ ನಾವು ಅಣ್ಣ ತಮ್ಮಗಳು, 5 ಜನದಾಗೆ ಎಲ್ಲರನ್ನು ಓದಿಸಿರು. ನಮ್ಮ ತಂದೆ ಯಾಕೋ ನಮ್ಮನ್ನ ಕ್ಲಾಸಿಗೆ ಸೇರಿಸ್ಲಿಲ್ಲ, ನಮ್ಮ ದೂರಾದೃಷ್ಟ ಅದು. ಅದರಿಂದ ನಾವು ಅವತ್ತಿನಿಂದಲೂ ಕೃಷಿ ಇದನ್ನೇ ಅಳವಳಿಸ್ಕೊಂಬಂದಿದ್ವಿ. ಓದಿದ್ರೆ ಚೆನ್ನಾಗಿತ್ತು ಅನ್ಸುತ್ತೆ? ಓದಿದ್ರೆ ಚೆನ್ನಾಗಿತ್ತು ಅಂಬುದೇನು, ನಮ್ಮ ಮನೆ ಹತ್ತನ ಇನ್ನೂ ಇಂಪ್ರೂವ್ ಆಗೋದು, ನಮ್ಮ ಮಕ್ಳ ಮರಿಗೂ ಇನ್ನೂ ಒಂದಿಷ್ಟು ದಾರಿದೀಪವಾಗಿರೋದು. ಈಗ ಎಣ್ಣೆಗೆ ಬತ್ತಿ ಹಚ್ಚಿರೆ ಕತ್ಲಾಗೆ ಉರಿತಾ ಇರುತ್ತೆ, ಈ ಕರೆಂಟ್ ಹಾಕಿರೆ ಮನೆ ತುಂಬ ಬೆಳಕಾಗಿರುತ್ತೆ. ದೀಪದಲ್ಲಿ ಹೆಂಗಿರುತ್ತೆ ಮನುಷ್ಯನ ಜೀವನ, ಹಂಗೆ ಓದಿಲ್ದರ ಜೀವನ ಕತ್ಲಾಗಿರುತ್ತೆ ಅಂತ ನನ್ನ ಭಾವನೆ, ಇಷ್ಟ ಇರುತ್ತೆ. ಕೃಷಿ ಬದುಕು ಕಷ್ಟ ಅನ್ಸಲ್ಲ? ಕೃಷಿ ಬದುಕು ನಮ್ಮ ಜೀವನದಿಂದ ಮಾಡಿರೋ ದೇಶದಿಂದ ಕಷ್ಟನೇ ಪೂರ ಕಷ್ಟ ಇರುತ್ತೆ, ಅಂಥ ಸುಖವಾದ ಜೀವನ ಏನಲ್ಲ ಅದು. ಒಬ್ಬ ರೈತ ಆದನು, ನಾವು ಉಣಬೇಕು, ಇನ್ನು ನಮ್ಮ ಜೊತೆಲೆ ಇನ್ನು 56 ಜನ ಉಣಬೇಕು. ಅದರಿಂದ ಅವನು ಮಾಡಿದರೆ ಇನ್ನು 56 ಜನಕ್ಕೆ ಊಟ ಸಿಗುತ್ತೆ. ಬರೀ ನನ್ನ ಹೊಟ್ಟೆನೆ ನಾನೇ ನೋಡಿದರೆ ಯಾರಿಗೂ ಊಟ ಸಿಗೋಕ್ಕೆ ಸಾಧ್ಯ ಇಲ್ಲ ಸರ್. ಈ ರೀತಿ ಇದೆ. ಕೃಷಿ ಲಾಭದಾಯಕ ಅನ್ಸುತ್ತೆ? ಲಾಭದಾಯಕ. ರೋಗ ರುಜ್ಞೆ ಬರಲಿಲ್ಲ ಅಂದರೆ ಲಾಭದಾಯಕವಾಗಿರುತ್ತೆ. ರೋಗ ಬಂದಾಗ ಲಾಭದಾಯಕ ಇರೋದಿಲ್ಲ, ಲಾಸ್. ನಾವು ಇಕ್ಕಿರೋದು ಪೂರ ಲಾಸ್ ಆಗಿರುತ್ತೆ. ಹಂಗಾಗಿ ಪೂರ ಲಾಸನ್ನೂ ಹೊಂದಿದ್ವಿ, ಲಾಭನೂ ಹೊಂದಿದ್ವಿ. 10 ಜನಕ್ಕೆ ನಾವು ಮಾಡೋ ದೇಶದಿಂದ, ಬೇಸಾಯ ಮಾಡೋ ದೇಶದಿಂದ 16 ಜನಕ್ಕೆ ಒಂದು ದಾರಿದೀಪವಾಗಿರುತ್ತೆ. ಅವರು ಬಂದು ಕೂಲಿ ಕಾರ್ಮಿಕರು ಬಂದು ಅವರು ಮಾಡಿ ನಮ್ಮ ಕಷ್ಟ ಅವರು ತಗೊಂಡು, ಅವ್ರ ಕಷ್ಟ ನಾವು ತಗೊಂಡು, ಎಲ್ಲರೂ ಬೆರೆತು ಮಾಡಿದಾಗ ಒಂದು ಕುಟುಂಬದಲ್ಲಿ ಮಕ್ಳು ಮರಿ ಇದ್ದಾರೆ, ಅವರು ಬೇಸಾಯನ ಎಲ್ಲ ಕಲಿತು ಅವರು ಮಾಡಿದರೆ ಈ ದೇಶನೂ ಮುಂದಕ್ಕೆ ಬರೋಕ್ಕೆ ಸಾಧ್ಯ ಇರುತ್ತೆ, ಈ ಮನೆತನೂ ಮುಂದಕ್ಕೆ ಬರೋಕ್ಕೆ ಸಾಧ್ಯ ಇರುತ್ತೆ. ಈ ಮನೆನೇ ಮುಂದಕ್ಕೆ ಬರಲಿಲ್ಲ ಅಂದರೆ ದೇಶ ಮುಂದಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಸರ್. ಇದು ಕರಿಯೋಣ, ಜಮೀನು ಎಷ್ಟು ಎಕರೆ ಇದೆ ನಿಮ್ಮದು? ಜಮೀನು ನಮ್ಮ 4.5 ಎಕರೆ ಇದೆ ಸರ್. ನೀರಾವರಿನ ಬೆದ್ಲು ಜಮೀನು? ಬೆದ್ಲೆ ಇತ್ತು. ನಾನೊಂದು 10 ಬೋರ್ ಹಾಕಿಸ್ದೆ, ಅವು ನಾನು 900 ಅಡಿ, ನೀರೇ ಬರಲಿಲ್ಲ, ಕೆಲವು ಬಂದವು. ಹಂಗಾಗಿ ಲಾಸ್ ಭಾಳ ಹೊಂದ್ಬಿಟ್ವಿ. ಇವಾಗ ಕೊನೆಗೆ ಧರ್ಮಸ್ಥಳದ ಸಂಘದಿಂದ ಬರೀ ಸಾಲ ತಗೊಂಡು ಬ್ಯಾಂಕ್ನಿಂದ ಸಾಲ ಕಟ್ಟೋಕ್ಕಾಗದ, ನಾವು ಏನು ಹಾಕ್ತೀವಿ ಅಂದ್ಕೊಂಡ್ವಿ. ಅಂಥ ಟೈಮ್ನಲ್ಲಿ ಸಣ್ಣಗೆ ನೀರು ಬಂದವು, ಅದರಿಂದ ಕೆಲವು ಈ ಕುರಿ ಮೇಕೆಯಿಂದ ಜೀವನ ದಾರಿ ಆಯಿತು. ಆ ಸಂಘದ ಮೇನ್ ಹೇಳಬೇಕು ಅಂದರೆ ಆ ಸಂಘದ ಇದರಿಂದಲೇ ನಾವು ಮುಂದಕ್ಕೆ ಬಂದಂಗಾಯಿತು. ವಾರ ವಾರ ದುಡ್ಡು ಕಟ್ಟಬೇಕು ಅದನ್ನು. ಹಂಗೆ ತಿರ್ಗಾ ಒಂದಿಷ್ಟು ನಾಟಿ ಕೋಳಿ ಮಾಡಿದ್ವಿ, ಆ ನಾಟಿ ಕೋಳಿಯಿಂದ ಮೊಟ್ಟೆ ಮಾರಾಟ. ಹಂಗಾಗಿ ಅದು ಉತ್ತಮ ಆಗಿ ನಮಗೆ ಪರಿಣಮಿಸ್ತು. ಹಸ ಮಾಡಿದ್ವಿ, ಹಸ ನಾವು ಕಟ್ಟಿ ಮೇಯಿಸಿ ನೋಡಿದ್ವಿ, ಅದು ರೋಗ ಜಾಸ್ತಿ ಆಯಿತು. ಬಿಟ್ಟು ಮೇಯಿಸಿದಾಗ ಅದು ಏನಾಗಿರುತ್ತೆ, ರೋಗ ಕಡಿಮೆ ಆಗುತ್ತೆ. ಹಾಲು ಒಂದು 10 ಲೀಟ್ರ್ ಕರೆಯೋವು, ಒಂದು 6-7 ಲೀಟ್ರ್ ಕರೆಯುತ್ತೆ. ನನಗೇನು ಅನಿಸುತ್ತೆ ಅಂದರೆ ಕಡಿಮೆ ಕರೆದ್ರೂ ಒಳ್ಳೆ ಹಾಲಿರುತ್ತೆ, ಒಳ್ಳೆ ಮೇವಿನ ಮೇ ಇತ್ತಲ್ಲ, ಅದು ಆರೋಗ್ಯವಾಗಿರುತ್ತೆ ಅಂತ ನನ್ನ ಭಾವನೆ ಸರ್. ಮೊದಲು ಬೆದ್ಲಲ್ಲಿ ಏನೇನು ಬೆಳೆಗಳು ಬೆಳೀತಿದ್ರಿ? ಬೆದ್ಲಲ್ಲಿ ಶೇಂಗಾ ಬೆಳೀತಿದ್ವಿ, ಅರ್ಕ ಬೆಳೀತಿದ್ವಿ, ಅಲ್ಲಿಂದ ನವಣೆ ಬೆಳೀತಿದ್ವಿ, ತೊಗರಿ ಬೆಳೀತಿದ್ವಿ, ಅಳಸಂದೆ, ಉಳ್ಳಿ ಇವು ಬೆಳೀತಿದ್ವಿ ಸರ್. ಅದರಲ್ಲಿ ಚೆನ್ನಾಗಿ ಇಳುವರಿ ಬರ್ತಾ ಇತ್ತು? ಬೆದ್ಲ ಇಳುವರಿ ಬರೋದು ಏನಂದ್ರೆ ಅಂತ ಲಾಭದಾಯಕ ಆಗ್ತಿರ್ಲಿಲ್ಲ ಸರ್. ನಮ್ಮ ಜೀವನ ಕುರ್ಸಕ್ಕೆ ಅಲ್ಲಿಗೆ ಇವತ್ತಿನ ಬೆಳೆ ಅವತ್ತಿನ ಇದಕ್ಕೆ ಅಲ್ಲಿ ಜೀವನ ಅಲ್ಲಿಗೆ ಸರಿ ಹೋಗೋದು. ಅಂತ ಲಾಭದಾಯಕವಾಗಬೇಕು ಅಂದರೆ ಕೆಲವು ಗೊಬ್ಬರ ಹಾಕಬೇಕು. ಗೊಬ್ಬರದಿಂದ ನಮಗೆ ಮಳೆ ಒಟ್ಟು ಮಳೆ ಬಂದರೆ ರೋಗ ಇಲ್ಲದಿದ್ರೆ ಲಾಭದಾಯಕವಾಗೇನು ಗೌರ್ಮೆಂಟ್ ಏನಕ್ಕೂ ನಮಗೆ ಸಹಕಾರ ಬೇಕಾಗಲ್ಲ, ನಾವೇ ಗೌರ್ಮೆಂಟಿಗೆ ಕೊಡ್ಬೋದು ಸರ್. ಬೆದ್ಲು ಬೆಳೆ ಬೆಳೀತಿದ್ದಂಥವ್ರು ನೀರಾವರಿ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ನಾವು ಅವ್ರಿಗೆಲ್ಲ ಹೋಗಿ ಬೇರೆಯವ್ರಿಗೆ ಕೂಲಿ ಮಾಡಿ ಮಾಡಿ ನಮ್ಮ ಜೀವನ ಇಲ್ಲಿಗೆ ರೂಪಿಸ್ಕೊಂಡ್ರೆ ನಮ್ಮ ಮಕ್ಳು ಮರಿ ಜೀವನ ಹೆಂಗೆ? ನಾವೇ ಮಾಡಲಿಲ್ಲ ಅಂದ್ರೆ ನಮ್ಮಂತ ಸೋಂಬೇರಿಯರು ಯಾರು ಇಲ್ಲ ಅಂತ ನಾವು ಮಾಡಿದೆ ಸರ್. ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳೀತಾ ಇದ್ರೆ? ನೀರಾವರಿಯಲ್ಲಿ ನೀರುಳ್ಳಿ ಬೆಳೆದ್ವಿ, ಅದೊಂದಿಷ್ಟು ಲಾಸ್ ಬಂತು, ಅಂತ ಲಾಭದಾಯಕವಾಗಲಿಲ್ಲ. ರಾಗಿ ಭತ್ತ ಇದೆಲ್ಲ ಪರವಾಗಿಲ್ಲ. ಬದನೆ ಗಿಡ ಇತ್ತಿದ್ದ ಕೈ ಉತ್ತಮ ಇತ್ತು ನಮ್ಮ ಹೊಲದಲ್ಲಿ. ಅದು ಕೃಷಿ ಇಲಾಖೆಗೆ ಹೋದಾಗ ಅವರು ಇಂತಿಂಥ ಬೆಳೆ ಇಟ್ಟಾಗ ಇಂಥ ಗೊಬ್ಬರ ಹಾಕಿದ್ರೆ ಉತ್ತಮ ಆಗುತ್ತೆ ಅಂತ ಹೇಳಿದಾಗ ಆ ಗೊಬ್ಬರ ಅದನ್ನ ಹಾಕಿದಾಗ ನಮಗೆ ಹತ್ತಿ ಇದು ಲಾಭದಾಯಕವಾಗಿ ನಮಗೆ ಉತ್ಪನ್ನ ಆಗಿ ಬಂತು. ಈ ರೀತಿಯಾಗಿ ಬಂತು ಸರ್. ನಿಮಗೆ ಹೆಚ್ಚು ನೀರಾವರಿಯಲ್ಲಿ ಲಾಭ ತಂದುಕೊಡೋಂಥ ಬೆಳೆ ಅಂದರೆ ಯಾವುದು? ಹೆಚ್ಚು ಲಾಭ ತಂದುಕೊಡೋಂಥದ್ದು ಇನ್ನೂ ಅಡಿಕೆ ಹಾಕಿದ್ವಿ ಅಂತ ಲಾಭದಾಯಕವಾಗಿ ಇನ್ನೂ ನಾವಿನ್ನೂ ಅದು ಬಂದಿಲ್ಲ. ಈಗ 2 ಎಕರೆಗೆ ಇಟ್ಟಿದ್ದೀನಿ, 1200 ಗಿಡ ಇಟ್ಟಿದ್ದೀನಿ, 9-8 ದಾಯ ಎಲ್ಲ ಒಂದು ಮಟ್ಟಕ್ಕೈತೆ. ಅದರಲ್ಲಿ ಮಧ್ಯೆ ಸೆಡೆ ಹಾಕ್ಕೊಂಡಿದ್ವಿ, ಅದು ಕುರಿ ಮೇಕೆಗೆ ನಮ್ಮ ಜೀವನಕ್ಕೂ ಕುರಿ ಸಾಕ್ಕೊಂಡು ಆ ಮೇಕೆ ಮಾಡ್ಕೊಂಡು ಅದನ್ನ ಮಾಡ್ತಾಯಿದ್ವಿ. ಹೊಸ ಇದಾವೆ, ಹೊಸನು ಆ ಹಾಲು ಹಾಕ್ಕೊಂಡು ಜೀವನ ಮಾಡ್ತಾಯಿದ್ವಿ, ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ತಾಯಿದ್ವಿ. ಈ ತರಕಾರಿ, ರಾಗಿ, ಈ ಥರ ಹತ್ತಿ ಇಂಥ ಬೆಳೆಗಳೆಲ್ಲ ಬೆಳೀತಿದ್ದಂಥವ್ರು ಅಡಿಕೆ ಹಾಕ್ಬೇಕಂತ ಯಾಕೆ ಆಸಕ್ತಿ ಬಂತು? ಅಡಿಕೆ ಹಾಕ್ಬೇಕು ಅಂದ್ರೆ ಇವತ್ತಿನ ಕೂಲಿ ಜನ ಸಿಗ್ತಾ ಇಲ್ಲ, ನಮ್ಮ ವಯಸ್ಸು ಹೋಗ್ತಾ ಬಂತು, ಮಕ್ಕಳು ಯಾವ ವಿದ್ಯಾಭ್ಯಾಸ ಮಾಡೋ ಮಕ್ಕಳನ್ನ ನಾವು ಇತ್ತಲ ವಿದ್ಯಾಭ್ಯಾಸ ಮಾಡ್ತಾ ಇದ್ದು, ಹೆಣ್ಮಕ್ಳು ಅಂದಂಗೆ ಗಂಡು ಮಕ್ಳು ಅಂದಂಗೆ ಅವರು ಡಿಗ್ರಿನೂ ಮಾಡಿದಾರೆ. ಈಗ ಅವು ವಿದ್ಯಾಭ್ಯಾಸ ಮಾಡ್ಬೇಕು ಇತ್ತಾಗ ಇದು ಅಂದಾಗ ಅವ್ರ ಕೈಲಿ ಮಕ್ಳು ಎಷ್ಟು ತಿನ್ನಿರ್ತಾರೆ, ಕೊಟ್ಟು ಮನೆಗೆ ಹೋಗ್ಬೇಕು. ಹೆಣ್ಮಕ್ಳು 3 ಗಂಡು ಮಗೊಬ್ಬ, ಅವರು ಇಂಜಿನಿಯರ್ ಮಾಡ್ಯಾರ ಮಗ, ಅವನು ಇನ್ನೂ ಓದ್ತಾಯಿದ್ದಾನೆ. ಇವರು ಹೆಣ್ಮಕ್ಳನ್ನ ಅವರು ಡಿಪ್ಲೊಮ ಇಂಜಿನಿಯರ್ ಮಾಡ್ಯಾರ, ಒಬ್ಳು ಒಬ್ಳು ಲ್ಯಾಬ್ ಟೆಕ್ನಿಷಿಯನ್ನು, ಒಬ್ಳು ಓ ಟಿ ಟೆಕ್ನಿಷಿಯನ್ನು. ಹಿಂಗಾಗಿ ಅವ್ರನ್ನ ವಿದ್ಯಾಭ್ಯಾಸ ನಾವಿಬ್ಬರೇ ಮಾಡೋ ದೇಶದಿಂದ ಗಿಡ ಮಾಡ್ಬೇಕಾಗಿ ಬಂತು. ಅದ್ರಾಗ ನಮ್ಮ ಮನೆಯವರು ದಿನ ನಾವು ಕಟ್ಕೊಂಡು ಕೀಲಿಗೆ ಅವ್ರಿಗೇನು ಸುಖ ಅಂಬದು ನಾವೇನು ಕೊಟ್ಟಿಲ್ಲ. ನಾವು ಎತ್ತಿನ ಗಾಣಕ್ಕೆ ಹಾಕ್ದಂಗೆ ಹಾಕಿ ನಾವು ಅವ್ರು ರುಬ್ಬಿದ್ವಿ ಹಾಕಿ, ಹಂಗಾಗಿ ರುಬ್ಬಿದಂಗಾಗಿ ಅವರು ಜೀವನನೇ ಕಷ್ಟ. ಹೆಣ್ಮಕ್ಳನ್ನ ಒಟ್ಟು ನನಗನ್ಸಿದ್ರಾಗೆ ಹೆಣ್ಮಕ್ಳು ಒಳ್ಳೆಯವರಾದ್ರೆ ಆ ಮನೆತನ ಮುಂದೆ ಬರುತ್ತೆ. ಆ ಮನೆತನ ಮುಂದೆ ಬರ್ಬೇಕಂದ್ರೆ ಹೆಣ್ಮಕ್ಳು ಒಳ್ಳೆಯವರಾಗಿರ್ಬೇಕು, ಮಕ್ಕಳು ಒಳ್ಳೆಯವರಾಗಿರ್ಬೇಕು. ಅವ್ರು ಯಾರು ಒಳ್ಳೆಯವರಾಗಲಿಲ್ಲ ಅಂದರೆ ಆ ಮನೆತನನೂ ಮುಂದೆ ಬರಲ್ಲ, ಆ ದೇಶಕ್ಕೂ ಒಳ್ಳೆಯ ಪ್ರಜೆ ಆಗಿರಲ್ಲ ಅಂತ ನನ್ನ ಭಾವನೆ ಸರ್. ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು? ಅಡಿಕೆ ಹಾಕಿ 2.5 ವರ್ಷ ಆಗಿದೆ. ತೆಂಗು ಅಷ್ಟು ಫಸಲಿ ಬಂದಿದೆ, 40, ಒಂದು 80 ಗಿಡ ಇನ್ನ ಫಸಲಿ ಬಂದಿಲ್ಲ. ತೆಂಗು ಹಾಕಿ ಎಷ್ಟು ವರ್ಷ ಆಯ್ತು? ತೆಂಗು ಕಾಲ್ಕಲ್ಲಿ ಹಾಕಿದ್ವಿ ಉದ್ದುದಿಗೆ, ಅವು ಒಂದು 50 ಗಿಡ ಫಸಲಿ ಬಂದಿದೆ. ಕೆಲವು ನುಸಿ ರೋಗ ಬರ್ತಾ ಇದೆ, ಕೆಲವು ಚೆನ್ನಾಗಿ ಬಂದಿದೆ. ಅಂದ್ರೆ ಒಂದು 6-7 ವರ್ಷ ಆಯ್ತು ಅಲ್ಲೇ? ಒಂದು ವರ್ಷಕ್ಕೆ 1,000 ರೂಪಾಯಿ, 1,200 ರೂಪಾಯಿ ಅಂತ ಕೊಡ್ತಾ ಇರ್ತೀನಿ ವರ್ಷಕ್ಕೊಂದು ಗಿಡ. ಅಲ್ಲಿಗೆ 50,000 ರೂಪಾಯಿ ತೆಂಗಿನ ಗಿಡದಲ್ಲಿ ಬರುತ್ತೆ. ತೆಂಗು ಹಾಕಿ ಎಷ್ಟು ವರ್ಷ ಆಯ್ತು? ಒಂದು 15 ವರ್ಷ ಆಗಿದೆ. 15 ವರ್ಷ. 15 ವರ್ಷ ಹಿಂಚನ ನೀವು ಅಡಿಕೆ ಹಾಕಿಬಿಡಿದ್ರೆ ಸತ್ಯ ಎಲ್ಲ ಫಸಲಿ ಬಂದ್ಬಿಟ್ರ? ಅದು ಅವಾಗ ಒಂದ್ ಸತಿ ಹಾಕಿದ್ವಿ, ನೀರಿಲ್ದ ಎಲ್ಲ ಒಣಗೋದು. ಇಲ್ದ್ರೆ ಇವತ್ತು ನಾವು ಆ ನಾನು ಹಾಕಿದ ಗಿಡಕ್ಕೆ, ನಾವು ಮಾಡಿರೋ ಇದಕ್ಕೆ, ನಮ್ಮ ಕಷ್ಟಕ್ಕೆ ಇವತ್ತು 50 ಲಕ್ಷ ಎಣಿಸ್ತಿದ್ದೆ. ಅದು ಇಲ್ದೋಗತ್ತಿಗೆ ಈ ದನ ಕರ ಇವನ್ನೆಲ್ಲ ಮಾಡ್ಕೊಂಡು ಆ ಹೊಲ ಗೊಬ್ಬರ ಬೇಕಲ್ಲ ಅದನ್ನ ಅದಕ್ಕೆಲ್ಲ ವರ್ಷಕ್ಕೊಂದು ನಾನು ಕಟ್ಟಿರೋ ಹಸಿವಿಗೆ ಅವೆಲ್ಲನ ಒಂದು 15-20 ಲೋಡ್ ಗೊಬ್ಬರ ಆಗುತ್ತೆ. ಯಾರಿಗೂ ಕೊಡೋದಿಲ್ಲ, ನಮ್ಮ ಹೊಲಕ್ಕೆ ನಾವು ಹಾಕ್ಕೊಂಡು ಬೆಳೆ ಬೆಳೆಯಕ್ಕೆ ದಾರಿ ಮಾಡ್ಕೊಂಡಿದ್ವಿ. ಅಡಿಕೆ ಏನೆಲ್ಲ ಸಸಿ ಹೊರಗಡೆಯಿಂದ ತಂದ್ರೆ ನೀವೇ ಗೋಟ್ ತಂದು ಸಸಿ ಉತ್ಪಾದನೆ? ನಾವೇ ಗೋಟ್ ತಂದು ಸ್ವಂತ ಗೋಟೆ ತಂದು ನಾವೇ ಉತ್ಪಾದನೆ ಮಾಡ್ಕೊಂಡು ಹಾಕಿದ್ವಿ. ಒಂದು ಸಸಿ ಒಂದು 35 ರೂಪಾಯಿ ಅಂತ ಆದರೆ ನಮ್ಮ ಕೈಲಿ ತಂದು ಇಡಕ್ಕಲ್ಲ ಅಂತ 2.5 ರೂಪಾಯಿ ಒಂದು ಸಸಿ ಗೋಟ್ ತಂದು ನಾವು ಇದು ಮಾಡಿದ್ವಿ. ಇಲ್ಲೇ ಮತ್ತಿಘಟ್ಟ ಹೊಳಲ್ಕೆರೆ ತಾಲೂಕು ವರ್ಕೇದೇಪುರದ ಹತ್ರ ಮತ್ತಿಘಟ್ಟದಲ್ಲಿ ತಂದು ಇದು ಮಾಡಿದ್ವಿ ಹಳೆ ಮರದಲ್ಲಿ. ಕೆಲವು ರೈತರೆಲ್ಲ ಅಂತರನ 7-8, 8-6, 7 ಈ ಥರ ಎಲ್ಲ ಇಡ್ತಾರೆ. ಅಂಥದ್ರಲ್ಲಿ ನೀವು 8-9 ಇಡಬೇಕಂತ ಯಾಕೆ ಆಸಕ್ತಿ ಬಂತು? 9-8 ಇಡಬೇಕಂದ್ರೆ ಕೂಲರು ನಾಳೆ ಸಿಗೋದಿಲ್ಲ. ಅವ್ಕೆ ಗೊಬ್ಬರ ಹಾಕ್ಬೇಕು ಅಂದರೆ ಈ ಟ್ಯಾಕ್ಟ್ರಿ ಯಾವುದು ಗಿಡ ತಗಲ್ದಂತೆ ಹೋಗುತ್ತೆ. ಆದ್ದರಿಂದ ಆ 9-8 ಆದರೆ ಕರೆಕ್ಟ್ ದಾಯ ಬೀಳುತ್ತೆ. ಆ ಮಣ್ಣು ನಾವು ಇಲ್ಲಿಗೆ ಹಾಕ್ಬೋದು, ಮಣ್ಣು ನೋಡೋದಾಗಲಿ ಗೊಬ್ಬರ ಆಗಲಿ ಕರೆಕ್ಟಾಗಿ ಹಾಕ್ಬೋದು. ಕೂಲರ್ ಖರ್ಚು ಕಡಿಮೆ ಬರುತ್ತೆ, ಅದರಿಂದ ಆ ಬದುಕು ಮಾಡ್ಬೋದು. ಈ ನಾವು 6-7 ಮಾಡಿದಾಗ ಕೂಲರ್ಗೆ ಎತ್ತಿ ಹಾಕ್ಬೇಕು, ಇಲ್ಲ ಹೋಗ್ತಾರೆ ಟ್ರ್ಯಾಕ್ಟರ್ ಡ್ರೈವರ್ಗಳು ಒಂದು ಗಿಡಕ್ಕೆ ಇಡ್ತಾರೆ. ಆ ಗಿಡ ನಾವು ಬೆಳೆಸಿದ್ದು ನಮ್ಮೆದುರಿಗೆ ಹಾಳಾಗುತ್ತೆ. ಅದರಿಂದ 60 ಇರಬೇಕು. 60 ಇದ್ದರೆ ಒಂದಿಷ್ಟು ಬಿಸಿಲು ತಗಲುತ್ತೆ, ನೀರು ಹೆಚ್ಚಾಗ್ಬಿಟ್ರೆ ಏನು ತೊಂದರೆ ಇರಲ್ಲ. ಅದು ಒಂದು ಗೊನೆ ಹೆಚ್ಚಾಗಿಡ್ಕೊ ಮತ್ತೆ ಏನು ಲಾಸ್ ಆಗೋದಿಲ್ಲ ಅಂತ ನನ್ನ ಭಾವನೆ ಸರ್. ಈಗ 2 ವರ್ಷ ಇರೋದ್ರಿಂದ ಅದರ ಒಳಗಡೆ ಎಲ್ಲ ಅಂತರ ಬೆಳೆಗಳು ಬೆಳಿಬೋದು ರೈತರು. ನೀವೇನು ಅಂತರ ಬೆಳೆಗಳು ಬೆಳೀತಾ ಇದ್ರ? ಸೆಡೆ ಹಾಕಿದ್ವಿ, ಅದು ಕುರಿಗೆ ನಮ್ಗೆ ಅನುಕೂಲ ಆಯಿತು, ಆಮೇಲೆ ಹಸಿವಿಗೆ ಅನುಕೂಲ ಆಯಿತು. ಇನ್ನುವಷ್ಟು ಈ ತೆಂಗು ಹಾಕಿದ್ವಿ ಸುತ್ತುವರಿ, ಹಂಗಾಕಿ ನಾವು ಇದು ಮಾಡ್ತಾ ಇದ್ವಿ. ಬದನೆ ಗಿಡ ಹಾಕಿದ್ವಿ ಒಂದು ಹಸಿಗೆ ತರಕಾರಿ. ಅದರಿಂದ ನಮ್ಮ ಜೀವನಕ್ಕೇನು ತೊಂದರೆ ಇಲ್ಲದಂತೆ ಅನುಕೂಲ ಆಯ್ತು. ಈ ಕೊರೋನಾದ ಇದರಲ್ಲಿ ಲಾಭ ಅಂಬೋದು ಇಲ್ಲ, ನಷ್ಟ ಪೂರ ನಷ್ಟನೇ ಅನುಭವಿಸ್ತಂಗತ್ತು ರೈತರು. ಅಲ್ಲಿ ಒಂದು ತರಕಾರಿ ಮಾರಕ್ಕೆ ಹೋದ್ರೆ ಪೊಲೀಸ್ ನೇರ್ಕಾಟ, ಇಲ್ಲಿ ಆ ದಂಡ ಕೊಟ್ಟು ಬರಲಾರ್ದ ವಧಿಸ್ಕೊಂಬರ್ಲಾರ್ದ ನಾವು ಅಲ್ಲೇ ಹೊಲದಾಗೆ ದಣಿವಿಗೆ ಹಾಕಿದ್ವಿ. ಅದು ಆ ರೀತಿಯಾಗಿ ನಮ್ಮ ಜೀವನ ಆಯ್ತು ಸರ್. ಈಗ 1-2 ಎಕರೆಲ್ಲಿ ಅಡಿಕೆ ನಾಟಿ ಮಾಡಿದ್ರೆ ಇನ್ನು ಉಳಿದ್ರ 2.5 ಎಕರೆಲ್ಲಿ ಏನೇನು ಬೆಳೆಗಳು ಬೆಳಿತಾರೆ? 1 ಎಕರೆಗೆ ಬಿಕ್ಕಿ ಗಿಡ ಹಾಕಿದ್ವಿ. ಆ ಬಿಕ್ಕಿ ಗಿಡ ಇಲ್ಲಿ ಒಂದು ನೂರಾತು ರೂಪಾಯಿ ಹೆಂಗೆ ಒಂದು ಸಸಿ ತಂದ್ವಿ ಇಲ್ಲೇ ನಮ್ಮ ದೊಡ್ಡೇಗೌಡ ಅಂತ ತಂದುಕೊಟ್ರು ಮಹಾರಾಷ್ಟ್ರದಿಂದ. ಅದು ಒಳ್ಳೆ ತಳಿಯಾಗಿದೆ, ಅದು ಚೆನ್ನಾಗಿ ಬಿಡ್ತಾ ಇದೆ. ಒಂದು ಕೆಜಿಗೆ ನಾವು ಅಲ್ಲಿ 60 ರೂಪಾಯಿ ಅದು ಮಾರ್ಬೇಕಂತೆ. ಅದನ್ನ ಕಾಯ್ದ ನಾವೇನು ಮಾಡ್ತೀವಿ ಅಲ್ಲೇ 30 ರೂಪಾಯಿ ಹಂಗೆ ನಾನು ಅಲ್ಲೇ ಕೊಟ್ಬಿಡ್ತೀವಿ. ಹಂಗೆ ಕೊಟ್ಟು ನಮಗೇನು ಲಾಸ್ ಅನಿಸಿಲ್ಲ ಬಿಕ್ಕಿ. ಅದು ನಾನಂತ ಗೊಬ್ಬರ ಜಾಸ್ತಿ ಹಾಕಿಲ್ಲ ಔಷಧಿನೂ, ನಾನು ಅದಕ್ಕೆ ಹೊಡೆದಿಲ್ಲ ಔಷಧಿ. ಹೊಡೆದಿದ್ರು 30-35 ಸಾವಿರ ರೂಪಾಯಿ ಒಂದು ಎಕರೆಗೆ ನಮಗೆ ಸಿಕ್ಕಿದೆ. ಇನ್ನು ಈ ವರ್ಷನೇ ಅದನ್ನು ಕಾಯಿ ಬಂದಿರೋದು, ಅಷ್ಟು ಸಿಕ್ಕಿದೆ. ಬುಕ್ಕಿ ಹಾಕ್ಬೇಕಂತ ಯಾಕೆ ಆಸಕ್ತಿ ಬಂತು? ಬಿಕ್ಕಿ ಹಾಕ್ಬೇಕು ಅಂದರೆ ನಮ್ಮ ರೈತರ ಮಕ್ಕಳಿಗೆ ಈ ಶುಗರ್ ಅಂಬೋದು ಈ ಪೇಟೆ ಈ ಸೊಸೈಟಿ ಅಕ್ಕಿ ತಿಂದು ಎಲ್ಲ ಶುಗರ್ ಜಾಸ್ತಿ ಆಯ್ತು. ನಾವು ತಿಂಬ ಆಹಾರ ವಿಷ ಆಗ್ತಾ ಇದೆ. ನಾವು ಒಂದು ಹಣ್ಣು ತಗೊಂಡೋದ್ರೆ ಬರೀ ಔಷಧಿ ಹೊಡೆದೊಡೆದು ಹಣ್ಣೆಲ್ಲ ವಿಷನೇ ಆಗಿರುತ್ತೆ. ಅದರಿಂದ ನಮ್ಮ ಹಣ್ಣು ನಾವು ತಿಂದ್ಕೊಂಡು ಇನ್ನೂ ಬೇರೆ ಜನಗಳು ತಿಂತಾ ಇರ್ತಾರೆ ಅಂತ ಇದಾಯ್ತು. ನಮ್ಮ ಹೊಲದಲ್ಲಿ ನಾವು ಕೈಯೇ ಹಿಡಿದಿಲ್ಲ ಯಾರನ್ನೂ. ಯಾರು ಬೇಕಾದ್ರೂ ತಿಂದು ಬಿಟ್ಟಿದ್ದೆ. ನಮ್ಮದೊಂದು ತಲೆಗೆ 35 ಸಾವಿರ ಬಂದಿದೆ. ಇನ್ನೇನು ನಮಗೆ ಸಂತೋಷ ಅಂದರೆ ಅದೇ, ಯಾರು ಪಕ್ಷಿ ಪಕ್ಷಿ ಎಲ್ಲ ತಿಂದು ಬಿಟ್ಟಿದ್ದು ನಮಗೆ ಸಂತೋಷ ತರುತ್ತೆ. ಅದೇ ನನಗೆ ಸಂತೋಷ. ಒಂದು ಎಕರೆಯಲ್ಲಿ ಎಷ್ಟು ಸಸಿ ನಾಟಿ ಮಾಡಿದ್ರೆ ಬಿಕ್ಕಿ ಗಿಡ? ಬಿಕ್ಕಿ ಗಿಡ 350 ಮಾಡಿದ್ವಿ. 350 ಮಾಡಿದ್ವಿ. ಅದ್ರ ಜೊತೆಗೆ ತೆಂಗು ನಾಟಿ ಮಾಡಿದ್ವಿ. 10 ಅಡಿಗೊಂದು ಬಿಕ್ಕಿ ಗಿಡ ಇದಾವೆ, 20 ಅಡಿಗೆ ತೆಂಗು ಗಿಡ ಇದಾವೆ. ಅದ್ರ ಮಧ್ಯೆ ನಾಟಿ ಮಾಡಿದ್ದೀನಿ, ಮಿಕ್ಸರ್ ಬೆಳೆ ಮಾಡಿದ್ದೀನಿ. ತೆಂಗು ಬರೋವರೆಗೂ ಬಿಕ್ಕೇನೆ ಇರುತ್ತೆ, ನಮ್ಗೇನು ಅದು ಲಾಸ್ ಅನ್ಸಲ್ಲ. ತೆಂಗು ಅಂದ್ರೆ ಈ ನಮ್ಮ ನಾಟಿ ತಳಿ? ನಾಟಿ ತಳಿ. ಈಗೆಲ್ಲ 5 ವರ್ಷಕ್ಕೆ 6 ವರ್ಷಕ್ಕೆ ಫಸಲಿ ಬರೋಂಥ ತಳಿಗಳಿದಾವೆ ಅಂತಾರೆ, ಅವನ್ನೇ ನಾಟಿ ಮಾಡಿಲ್ವ? ಅದು 5 ವರ್ಷಕ್ಕೆ 2 ವರ್ಷಕ್ಕೆ ಬಂದ್ರೂ ಮುಂದೆ ಅದು ಸ್ಯಾನದಿನ ಇರಲ್ಲ. ನಮ್ಮ ಅನುಭವದ ಪ್ರಕಾರವಾಗಿ ನೋಡಿದಾಗ ಕೆಲವರೆಲ್ಲ ಹಾಕಿ 10-15 ವರ್ಷಕ್ಕೆ ಅವು ಕಾಯ ಬಿಡಲ್ಲ ಮುಂದೆ, ಅದು ಲಾಸು ಅಂತ ನನಗನ್ಸುತ್ತೆ. ನಾಟಿ ತಳಿ ಈಗ 50 ವರ್ಷದ ಮರ, 60 ವರ್ಷದ ಮರ, 70 ವರ್ಷದ ಮರ ಐತೆ ಅಂತ ನನಗೆ ಗೊತ್ತಾಯ್ತು. ಅದು ಫಸಲು ಏನು ಬಿಡ್ತಾ ಇರುತ್ತೋ ಅಂಥ ಬೀಜ ನಾವು ತಂದಾಕಿರೆ ನಮಗೆ ಒಳ್ಳೇದಾಗುತ್ತೆ, ಆಗ ಅದು ಕಾಯಿ ಚೆನ್ನಾಗಿ ಬಿಡ್ತಾ ಇರುತ್ತೆ. 6 ವರ್ಷದಿಂದ 60 ವರ್ಷದವರೆಗೂ ಅದು ಹಂಗೆ ಕಾಯಿ ಬಿಡ್ತಾ ಇರುತ್ತಲ್ಲ, ಅಂಥ ತಳಿ ನಾವು ತಂದಾಕಿದಾಗ ಅದು ನೇರವಾಗಿ ಫಸಲು ನಮಗೆ ಕೊಡ್ತಾ ಇರುತ್ತೆ. ಎಲ್ಲಿ ತಂದ್ರೆ ತೆಂಗಿನ ಸಸಿಗಳು? ತೆಂಗಿನ ಸಸಿ ಇಲ್ಲಿ ಅಲ್ಲೇ ನಮ್ಮೂರಲ್ಲೇನೆ ಒಬ್ಬರು ತೋಟ ಇತ್ತು ಗುರುಮೂರ್ತಿ ಅಂತ, ಅವ್ರ ತೆಗೆ ಕಾಯಿ ತಗೊಂಡ್ಬಂದೆ. ಆ ಕಾಯಿ ನಮ್ಮ ಕಾಯಿ ತಂದು ಸಸಿ ಮಾಡ್ಕೊಂಡೆ ನಾನು ಹಾಕಿರೋದು. ಹಳೆ ಮರದ್ದು ಅದು 70 ವರ್ಷದ ಮರ. ಆ ಮರದ ಕಾಯಿ ಹಾಕಿದ್ರೆ ನನಗೆ ಚೆನ್ನಾಗಿ ಲಾಭ, ಕಾಯಿ ಚೆನ್ನಾಗಿ ಹಿಡಿತಾ ಇದೆ. ಈಗ 20 ಅಡಿ ಅಂತರ ಕೊಟ್ಟಿರೋದ್ರಿಂದ ಒಂದು ಎಕರೆಗೆ ಎಷ್ಟು ಸಸಿ ನಾಟಿ ಮಾಡಿದಿರ? ತೆಂಗಿಡನ ಅದು ಎಕರೆ ನಾನು ಅಳತೆ ಮಾಡಿಲ್ಲ, 20 ಅಡಿಗೊಂದು ಸಸಿ ನಾನು ನಾಟಿ ಮಾಡಿ. ಎಷ್ಟು ನಾಟಿ ಮಾಡಿದಿರ? ಅದೊಂದು 80 ಗಿಡ ನಾಟಿ ಮಾಡಿದೆ. 80 ಗಿಡ ನಾಟಿ, ಅದ್ರ ಮಧ್ಯದಲ್ಲಿ ಬಿಕ್ಕೆ ನಾಟಿ ಮಾಡಿದ್ದೀನಿ. ಬುಕ್ಕಿ ಸಸಿ ತಂದು ಕೊಟ್ಟರು ಅಂತಂದ್ರೆ ಅವು ಒಳ್ಳೆ ತಳಿ ಸಸಿನೇ ತಂದಿದೆ? ಒಳ್ಳೆ ಸಸಿ ತಂದು ಕೊಟ್ಟರು, ಶುಗರ್ಗೆ ಏನು ಬರುತ್ತೋ ಅದಕ್ಕೆ ಆ ತಳಿ ತಂದು ಕೊಟ್ಟಿದ್ದಾರೆ. ಈಗ ಬುಕ್ಕಿ ನಾಟಿ ಮಾಡಿದ್ಮೇಲೆ ಅದು ಹಣ್ಣು ಬಿಡಲಿಕ್ಕೆ ಪ್ರಾರಂಭ ಆಗಬೇಕಂದ್ರೆ ಎಷ್ಟು ವರ್ಷ ಕಾಪಾಡಬೇಕು? ಅದು ಇಷ್ಟೊಂದು 5 ತಿಂಗಳಿಗೆ ಬರುತ್ತೆ. ನಾವಾದರೆ ಗಿಡ ಬನಿ ಬರಲ್ಲ ಅಂತ ಅವನ್ನೆಲ್ಲ ಕಿತ್ತಾಕೊಂಡು ಒಂದೂವರೆ ವರ್ಷ ಬಿಡಲಿಲ್ಲ. ಆಮೇಲೆ ಹಂಗೂ ಹಿಂಗೂ ಕೈ ಬಿಟ್ಟಂಗೆ ಎಲ್ಲ ಜನ ತಿಂದ್ಕೊಳೋದಂಗೆ. ಆಮೇಲೆ ನಮ್ಗೆ ಏನು ಈಗಲೂ ನಾನು ಯಾರನ್ನು ಕೈ ತೆಳೆದಿಲ್ಲ, ಈಗಲೂ ನಮಗೇನು ಲಾಸ್ ಆಗದಂತೆ ಈ ವರ್ಷ ಒಂದು 35 ಸಾವಿರ ಆಯಿತು. ಈಗಲೂ ಚೆನ್ನಾಗಿ ಹಿಡಿದಿದೆ. ಈಗ ಇನ್ನು ಅಷ್ಟು ಕಟ್ ಮಾಡಿದ್ದೀನಿ ನೋಡೋಣ ಅಂತ, ಅಷ್ಟು ಕಟ್ ಮಾಡಿಲ್ಲ, ಎರಡು ಥರನೂ ಐತೆ. ಈಗ ನಾವು ಬೇರೆ ಮೋಸಂಬೆ ದಾಳಿಂಬೆ ಇದು ಆದರೆ ಒಂದೇ ಸರಿ ಹಣ್ಣು ಬಂದ್ಬಿಡುತ್ತಪ್ಪ, ಒಂದೇ ಸರಿ ಮಾರ್ಕೆಟಿಂಗ್ ಮಾಡ್ತೀವಿ, ಅನುಕೂಲ ಆಗುತ್ತೆ ಅಂತ ಕೆಲವು ರೈತರು ಹೇಳ್ತಾರೆ. ಈ ಬುಕ್ಕಿ ಅಂದ್ಬಿಟ್ರೆ ದಿನ ಒಂದೊಂದು 20 ಕೆಜಿ 50 ಕೆಜಿ 60 ಕೆಜಿ ಬರ್ತಾ ಇರುತ್ತೆ, ಅದನ್ನ ಹೆಂಗೆ ಮಾರಾಟ ಮಾಡೋದು ಅಂತೆಲ್ಲ ಹೇಳ್ತಿರ್ತಾರೆ. ನಿಮ್ಗೇನು ಕಷ್ಟ ಅನ್ಸಲ್ವ? ಅದು ಕಷ್ಟ ಅಂದಾಗ ಕಷ್ಟನೇ, ಸುಖ ಮಾಡ್ಕೊಂಡಾಗ ಸುಖ ಇರುತ್ತೆ. ಈಗ ರೈತರು ಪ್ರತಿಯೊಬ್ಬರು ಬರೇ ಮೌಸಂಬೆ ಬೆಳೆದ್ರೆ ಅದನ್ನ ತಿಂಬರು ಯಾರು ಇರಲ್ಲ, ಬರೀ ದ್ರಾಕ್ಷಿ ಬೆಳೆದ್ರೆ ತಿಂಬರು ಯಾರು ಇರಲ್ಲ. ಅಂದ್ರೆ ಅದು ಬೆಳೆ ಒಂದೇ ಸರಿ ಬರುತ್ತೆ ಅಂತ ಹೇಳಿ? ಅಲ್ಲ ಸರ್, ನಾನು ಹೇಳೋದು ರೈತರು ಯಾವುದು ಬೆಳೆದಿರಲ್ವ ಅದನ್ನು ಬೆಳೆದ್ರೆ ನಮಗೂ ತೀರ ಅಲ್ಲಿ ಮಾರ್ಕೆಟ್ಗೆ ಹೋದ್ರೆ ನಮ್ಮ ತಾಮಾರಾದರೂ ಇರ್ತಾರೆ. ಈಗ ನಾವು ಸೇಬ್ ಬೆಳೆಯೋಕ್ಕಾಗಲ್ಲ ಅಂತ ಹೆಚ್ಚು ಹೆಚ್ಚಾಗಿ ಸೇಬ್ ಬೆಳಿತೀವಿ ಇನ್ನೊಂದು ಅಂತ, ಅದರಿಂದ ನಾವು ಬಿಕ್ಕೆ ಬೆಳೆದ್ರೆ ಅದೇನು ನಮಗೆ ಲಾಸ್ ಆಗಲ್ಲ. ಅಕ್ಷಿ ಪಕ್ಷಿ ತಿಂದು ನಮ್ಗೆ 10,000 ಸಿಗಲಿ, ಅದರಿಂದ ಖರ್ಚು ಕಡಿಮೆ, ಔಷಧಿ ಅದೆಲ್ಲ ವಗೈರೆ ಕಡಿಮೆ. ಎಲ್ಲರೂ ಬಿಕ್ಕೆ ಬೆಳೆದ್ರೆ ಅದೇನು ಲಾಭ ಆಗಲ್ಲ. ಎಲ್ಲ ಒಂದು ಮೀಡಿಯಮ್ ಎಲ್ಲ ರಾಗಿ ಬೆಳೆದ್ರೆ ಆಗಲ್ಲ. ನನಗನ್ಸೋದು ರೈತ ಅದನ್ನು ರಾಗಿ ಬೆಳಿಬೇಕು, ಭತ್ತ ಬೆಳಿಬೇಕು, ಅದಕ್ಕೆ ಔಷಧಿ ಕಡಿಮೆ ಮಾಡಬೇಕು. ಈ ದನ ಕರ ಕಟ್ಕೊಂಡು ಮಾಡಿದರೆ ಉತ್ತಮ ಆಗುತ್ತೆ. ಈ ಇವತ್ತು ವಿದ್ಯಾವಂತರ ಮಕ್ಕಳಾದಾಗ ಅವರು ಅಪ್ಸೆಲ್ಸ್ ಮಕ್ಕಳು ಇಲ್ಲಿ ಹಂಗೆ ನನಗೆ ತಾರತಮ್ಯ, ನಾನು ಜನಗಳದಲ್ಲಿ ನೋಡಿದಾಗ ನನ್ನ ಭಾವನೆಯಲ್ಲಿ ಹಂಗಾಗ್ಬಿಟ್ಟು ಅಪ್ಸೆಲ್ಸ್ ಮಕ್ಕಳು ಲೆಕ್ಕಾಚಾರಕ್ಕೆ ನಮ್ಮ ಮಕ್ಕಳು ಬೆಳಿಬೇಕು ಅಂದರೆ ಅವರು ಪ್ರತಿಯೊಂದು ಮಾಡಲೇಬೇಕು ಅಂದಾಗ ಅಲ್ಲಿ ವಿದ್ಯಾಭ್ಯಾಸನೂ ಮುಂದಕ್ಕೆ ಹೋಗೋಕ್ಕಾಗಲ್ಲ ಅವರಿಗೆ, ರೈತರ ಮಕ್ಕಳಿಗೆ. ಅವ್ರಿಗೆ ಯಾಕೆ ಹೋಗೋಕ್ಕಾಗಲ್ಲ ಅಂದರೆ ನಾವು ಇಲ್ಲಿ ಬದುಕಿಗೆ ಹೋಗಪ್ಪ ಅಂತೀವಿ, ಅವನು ಅಲ್ಲೇ ಸರಿಸಮಕ್ಕೆ ಓದೋಕ್ಕಾಗಲ್ಲ. ಹಂಗಾಗಿ ಯಾರೊಬ್ಬನಿಗೆ ಓದಕ್ಕೆ ಆಸಕ್ತಿ ಇರೋನು ಮುಂದಕ್ಕೆ ಹೋಗೋಕ್ಕಾಗುತ್ತೆ. ಇವನು ಅಲ್ಲಿಗೆ ಹೋಗ್ತಾನೆ, ತಲೆ ಕೆಡಿಸ್ಕೊಂಡು ಬರ್ತಾನೆ, ಅವನಿಗೆ ಇತ್ತಲ ನಾವು ಬೈಯೋದಕ್ಕೂ ಅದಕ್ಕೂ ಇದಾಗಿ ಸೋಪ್ತಾ ಆಗ್ತಾನೆ ಅಂತ ನನ್ನ ಭಾವನೆ ಸರ್. ಆದಷ್ಟು ರೈತರ ಮಕ್ಕಳಿಗೆ ಒಂದಿಷ್ಟು ಪರ್ಯಾಯವಾಗಿ ಒಂದು ಏನಾದರೂ ಹುಡುಕಿ ಅವರಿಗೆ ಕೊಟ್ಟರೆ, ವಿದ್ಯಾಭ್ಯಾಸ ಕೊಟ್ಟರೆ ಇದು ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ. ಬುಕ್ಕಿ ಫಸಲು ಬರ್ತಾ ಇದೆಯಾ? ಬರ್ತಾ ಇದೆ ಸರ್. ಪ್ರತಿ ದಿವಸ ಸಿಗುತ್ತಾ ಅಣ್ಣ? ಏನು ವಾರಕ್ಕೊಂದ್ಸರ್ತಿ ಕೇಳ್ತಾರೆ ಸರ್. ಎಷ್ಟು ಸಿಗುತ್ತೆ ವಾರಕ್ಕೊಂದು? ವಾರಕ್ಕೆ ಒಂದು ಕ್ವಿಂಟಲ್ ಸಿಗುತ್ತೆ. ಸಿಗುತ್ತೆ 15 kg ಸಿಗುತ್ತೆ, 20 kg ಒಂದೊಂದು ವಾರದಾಗೆ ಅದು ರೈಜ್ ಆಗಿರುತ್ತೆ, ಒಂದಿಷ್ಟು ಕಡಿಮೆ ಆಗುತ್ತೆ. ಒಂದೇ ಸರಾಸರಿ ಸಿಗ್ತಾ ಇರಲ್ಲ. ಒಟ್ಟಿಗೆ ಒಂದು ತಿಂಗಳಲ್ಲಿ 5,000-6,000 ರೂಪಾಯಿ ಅಂತೂ ಬರುತ್ತೆ. ನೀವೇ ಎಲ್ಲ ಬಿಡಿಸಿ ಮಾರಾಟ ಮಾಡ್ಬೇಕು? ಬಂದು ಕಿತ್ಕೊಂಡವ್ರು ಹೋಗ್ತಾ ಇರ್ತಾರೆ, ಇಲ್ಲಾಂದ್ರೆ ನಾವೇ ತಗೊಂಡೋಗಿ ಕೊಡ್ತಾ ಇರ್ತೀವಿ. ಹೆಂಗೆ ಒಂದು ಕೆಜಿಗೆ ಎಷ್ಟು ರೂಪಾಯಿ? 30 rupees ಹೆಂಗೆ ಕೊಡ್ತಾರೆ? 30 rupees ನಿಮ್ಮ ತೋಟಕ್ಕೆ ಬಂದು ಬಿಡಿಸ್ಕೊಂಡೋದ್ರು ಅಷ್ಟೇ ಕೊಡ್ಬೇಕು? ಅಷ್ಟೇ ಕೊಡ್ತಾರೆ. ನೀವು ತಗೊಂಡೋದ್ರು ನಿಮ್ಮ ಹತ್ರ ಅಷ್ಟೇ ತಗೊಂಡು ಅಷ್ಟೇ ತಗೊಂತಾರೆ? ಅವ್ರು ಮಾರಾಟ ಎಷ್ಟು ಮಾಡ್ತಾರೆ? ಅವರು 60-70 ಹಿಂಗೆಲ್ಲ ಮಾರ್ಕೊಂತಾರೆ. ಎಲ್ಲ ಸೈಜ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ? ಸೈಜ್ ಎಲ್ಲ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರ್ತಾ ಇದೆ. ಇದು ವರ್ಷ ಪೂರ್ತಿ ಬಿಡ್ತಾ ಇರುತ್ತಾ ಅಣ್ಣ? ವರ್ಷ ಪೂರ್ತಿ ಬಿಡ್ತಾ ಇರುತ್ತೆ. ನಾವು ಏನು ಗೊಬ್ಬರ ಹಾಕ್ಕೊಂಡು ಏನು ಮಾಡ್ತೀವೋ ವರ್ಷ ಪೂರ್ತಿನೂ ಇರುತ್ತೆ. ನೀನು ಇಂಥ ದಿನ ಇಲ್ಲ ಅಮ್ಮಂಗಿಲ್ಲ. ಒಟ್ಟು ನಾವೀಗ ಹೊಲ್ದಾಗ ಹೋದಾಗ ಈಗ ಅಷ್ಟು ಹುಂಚೆ ಗಿಡ ಇಟ್ಟಿದ್ದೀನಿ ಸುತ್ತುವರಿ, ಆ ಹುಂಚೆ ಫಸಲದಿರುತ್ತೆ. ನಾನು ಬುದ್ಧಿ ಬಂದಾಗಲೇ ಇಟ್ಟಿರೋ ಹುಂಚೆ ಗಿಡ, ಅವು ಈಗ ಫಸಲಿಗೆ ಬಂದೈತೆ. ಅದೊಂದು 1,000-5,000 ರೂಪಾಯಿ ಲೆಕ್ಕಾಚಾರಕ್ಕೆ ಅದು ಬರುತ್ತೆ. ಮೊದಲು ನಮ್ಮ ಜೀವನ ಮಾಡಬೇಕಾದ್ರೆ ನಮ್ಮ ಇದರಲ್ಲಿ ಒಂದು ಊಟಕ್ಕೂ ಅಷ್ಟು ನೋವು ಅನುಭವಿಸಿದ್ವಿ. ಬೇರೆಯವ್ರ ಹತ್ರ ಅನ್ನಿಸ್ಕೊಂಡು ಕೂಲಿ ಹೋಗಿ ನಮ್ಮ ತಂದೆನೂ ನಮ್ಮನ್ನು ಸಾಕ್ಬೇಕಾದ್ರೆ ಭಾಳ ಕಷ್ಟ ಬಿದ್ದು, ನಮ್ಮ ತಾಯಿನೂ ಎಲ್ಲರೂ ಕಷ್ಟ, ಅವ್ರು ಜೀವನ ಹಿಂದೆ ಭಾಳ ಕಷ್ಟ ಬಿದ್ದವ್ರೆ. ಈಗ ನಮ್ಮ ಬುದ್ಧಿ ಹೊಡಿಸ್ಕೊಂಡು ನೋಡ್ತಾ ಇದು ಒಟ್ಟು ನನಗನ್ಸಿದ್ರಾಗೆ ಯಾವ ಮಕ್ಕಳನ್ನಾಗಲಿ ತಂದೆ ಆಗಲಿ ಅವರು ಬುದ್ಧಿವಂತರಾಗಿರಬೇಕು. ಆವಾಗ ಅವ್ರ ಮಕ್ಕಳು ಬುದ್ಧಿವಂತರಾಗ್ಬೋದು. ಈಗ ನನ್ನ ವಿದ್ಯಾವಂತನ ಮಾಡಿದರೆ ಇನ್ನಿಷ್ಟು ನಾನು ಮುಂದಕ್ಕೆ ಬರ್ತಿದ್ದೆ ಅನಿಸುತ್ತೆ. ಯಾಕಂದರೆ ಒಂದು ಔಷಧಿ ಹೊಡಿಬೇಕು ಅಂದರೆ ಔಷಧಿ ಹೆಸರು ಗೊತ್ತಿಲ್ಲ, ಅದ್ರ ಬೆಲೆ ಗೊತ್ತಿರಲ್ಲ. ಅವ್ರು ಕೇಳಿದೊಟ್ಟು ನಾವು ಕೊಡಬೇಕು. ಅದರಿಂದ ಮಕ್ಕಳು ಮರಿ ವಿದ್ಯಾಭ್ಯಾಸ ಕಲಿಬೇಕು. ಆ ಕಲಿತ್ರೆ ಆ ಮನೆ ಆ ದೇಶ ಮುಂದಕ್ಕೆ ಬರೋಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ ಸರ್. ಅಡಿಕೆ, ಸೆಡೆ, ಬುಕ್ಕಿ, ಹುಣಸೆ ಇದ್ರ ಜೊತೆಗೆ ಇನ್ನೂ ಏನಾದರೂ ಬೇರೆ ಬೆಳೆಗಳು ಬೆಳೀತಾ ಇದ್ರ? ಇದ್ರ ಜೊತೆಗೆ ಈಗ ನಮ್ಗೆ ಅನಿಸಿರೋದು ಈಗ ಸೇಬು ತರಿಸೋಣ ಅಂತ ಇದೆ ನೋಡಿ. ಅದು ಸಸಿ ಇಲ್ಲೆಲ್ಲ ಸಿಗುತ್ತೆ ಅಂತ ಹೇಳಿದ್ರೆ ಇನ್ನೊಂದನ್ನ ತರಿಸ್ಬೇಕು. ಒಂದು ಅದೊಂದು 150 gid ಹಾಕಬೇಕು ಅಂತ. ಅದಕ್ಕೆ ಯಾರನ್ನ ಕೇಳಬೇಕು ಎಂಬ ಇಲ್ಲಿ ಈ ವಾತಾವರಣ ಇಲ್ಲಿ ಬೆಳೆದಿಲ್ಲ. ನೋಡ್ಬೇಕು ಈ ಸರ್ತಿ ತರಿಸ್ಬೇಕು ಅಂತ ನನ್ನ ಅದೊಂದು. ಯಾಕೆ ಆಸಕ್ತಿ ಸೇಬು ಬೆಳಿಬೇಕಂತ? ಬೇರೆ ದೇಶದಾಗೆ ಬೆಳೀತಾರೆ, ನಮ್ಮ ದೇಶದಾಗ ಯಾಕೆ ಬೆಳಿಬಾರ್ದು, ನಮ್ಮ ರಾಜ್ಯದಾಗ ಯಾಕೆ ಬೆಳಿಬಾರ್ದು ಅಂತ, ನಮ್ಮ ತಾಲೂಕ್ನಾಗ ಯಾಕೆ ಬೆಳಿಬಾರ್ದು, ನಾವು ಯಾಕೆ ನೋಡೋಣ ಅನ್ನೋ ಉದ್ದೇಶದಿಂದ. ಈ ಕೃಷಿ ಜೊತೆಗೆ ಉಪಕಸಬು ಮಾಡ್ತೀವಿ ಅಂತಂದ್ರೆ ಏನೇನು ಉಪಕಸಬು ಮಾಡ್ತೀರ? ಹಸುಗಳದಾವೆ, ಕೋಳಿ ಅದಾವೆ, ಮೇಕೆ ಅದಾವೆ, ಕುರಿ ಅದಾವೆ. ಎಷ್ಟೆಷ್ಟು ಇದಾವೆಲ್ಲ? ಅವೆಲ್ಲ ಒಂದು 50 ಕುರಿ ಇದ್ವು. ಮೊನ್ನೆ ಅಷ್ಟು ಈ ಕಾಯಿಲೆ ಬಂದು ಆ ಕೊರೋನಾ ಬಂದಂಗೆ ಬಂದ್ಬಿಟ್ಟು ಅವು ಕುರಿ ಒಂದು 25 ಸತ್ವು, ಇನ್ನೊಂದು 25 ಅದಾವೆ. ಈ ಹಸುಗಳು ಈ ಕರುಗಳು ಕೆಲವು ಸತ್ವು ಕಾಯಿಲೆ ಬಂದು. ಅದಕ್ಕೆ ಕಾಯಿಲೆ ಬಂದು ಸಾಯಿವತ್ತಿ ನಾನೇನು ಮಾಡಿದೆ, ಅಡವಿ ಬಿಟ್ಟು ಮೇಯಿಸ್ದೆ ಹಸುಗಳನ್ನ. ದೊಡ್ಡ ದೊಡ್ಡ ಎಲ್ಲ 50,000-60,000 ರೂಪಾಯಿ ಸನೇನೆ. ಈಗ ಅವು ಏನಾಗಿದ್ದಾವೆ, ಕಾಯಿಲೆ ಇಲ್ಲದಂತೆ ನಾನು ಅಡವಿ ಬಿಟ್ಟ ಮೇಲೆ ಒಂದು ಇಂಜೆಕ್ಷನ್ನೂ ಹಾಕಿಲ್ಲ. ಹುಲ್ಲೂ ಕಡಿಮೆ, ಕಳ್ಳ ಕಡ್ಡಿ ಅಡವಿಯಾಗಿ ಮೇಯ್ತವೆ, ಅಡವಿ ನೀರು, ಅದರಿಂದ ಹಾಲು ಕಡಿಮೆ ಬರುತ್ತೆ, ಹಾಲು ಗಟ್ಟಿ ಬರುತ್ತೆ, ಡಿಗ್ರಿ ಬರುತ್ತೆ. ಈ ಒಂದಿಷ್ಟು ಈ ಬಿಸಿಲಿಗೆ ಆ ದನ ಹೋದಾಗ ಮೈ ಗಟ್ಟಿ ಬಂದಾಗ ಅದಕ್ಕೆ ಶಕ್ತಿ ಇರುತ್ತೆ, ಅದರಿಂದ ಆ ಶಕ್ತಿಯಿಂದನ ಆ ಹಾಲು ಡಿಗ್ರಿ ಬರುತ್ತೆ ಅಂತ ನನ್ನ ಅಭಿಪ್ರಾಯದಾಗ. ನನ್ನ ಅಭಿಪ್ರಾಯ ನಾನು ನೋಡಿದ್ರಲ್ಲಿ ಬಿಡ್ತಾ ಇದ್ದಲ್ಲಿ ಇದು ಅನುಕೂಲ ಆಗಿದೆ. ಇಲ್ಲದ್ರೆ ಆ ಮೊದಲೇನಾಗೋದು 50 liter ಹಾಲು ತಗೊಂಡೋದ್ರೆ ಮನೆಗೆ ಅಷ್ಟು ತಗೊಂಬತ್ತಿದ್ದೆ. ಅವಾಗ ಬೇಜಾರಾಯ್ತು, ದನಿಗ ಇವಕ್ಕೆ ಕಾಯಿಲೆಗೆ ಇಕ್ಕೋದಕ್ಕೂ ಈ ಬೂಸ ಹಾಕೋದಕ್ಕೂ ಅವಕ್ಕೆ 1-2 kg ಹಾಕಿರೋ ಬೂಸ ಅವಕ್ಕೆ ನಡೀತಿರಲಿಲ್ಲ. ಅವಕ್ಕೆ ಹಾಕ್ಬೇಕು, ಎದ್ದಾಗ ಒಂದು 3 kg, ಬೈಯಿಂದ ಒಂದು 3 kg ಎಲ್ಲ ಹಾಕ್ತಾ ನಮಗೆ ಲಾಸ್ ಬಂತು. ಆ ಲಾಸ್ ಬಂದಾಗ ನಾವು ಬಿಟ್ಟು ಮೇಯಿಸಿರೆ ಉತ್ತಮ ಆಗುತ್ತೆ ಅಂತ ನನ್ನ. ನಾವು ಹಿಂದಿನಿಂದ ನಾವು ದನಕರ ಕಟ್ಕೊಂಡಿದ್ದಾಗ ಒಂದು ನಾಟಿ ತಳಿ ಇದೆ, ಅವೊಂದು 3, ಇವು HF ಒಂದು 2 ಇದೆ, ಆಲ್ ಬ್ಲ್ಯಾಕ್ ಒಂದು 2 ಇದೆ, ಒಂದು ಜೆರ್ಸಿ ಇದೆ. ಈ ಹಿಂಗೆ ಜೆರ್ಸಿ ತಳಿಯಾಗೆ ಅದು ಬೆಣ್ಣೆ ಅಂಶ ಹೆಚ್ಚಾಗಿರುತ್ತೆ, ಇದು HF ಕಡಿಮೆ ಇರುತ್ತೆ, ಅದು ಹಾಲು ತೆಳು ಬರುತ್ತೆ, ಇಲ್ಲದ ಕಾಯಿಲೆ ರೋಗ ಇರ್ತವೆ. ಅದು ಬಿಟ್ಟು ಮೇಯಿಸಿರೆ ಏನಾಗುತ್ತೆ, ರೋಗ ಕಡಿಮೆ ಇರುತ್ತೆ. ಅದನ್ನು ಮೇಯಿಸ್ಕೊಂಡು ರೈತ ಅದನ್ನು ಮೇಯಿಸಿರೆ ಅದು ಅನುಕೂಲ ಆಗುತ್ತೆ. ಯಾಕಂದರೆ ಖರ್ಚು ಕಡಿಮೆ ಆಗುತ್ತೆ. ನಾವು ಇವತ್ತು ಒಂದೇ ಬಿಟ್ಟು ನಾವು ಸಾವುಕಾರ ಆಗ್ತೀವಿ ಎಂಬುದಕ್ಕಿಂತ ನಮಗೆ 4 ಅಣಿನೇ ದೊಡ್ಡದು ಅನ್ಬೇಕು. ಪೈಸೆನೇ ನಾವು ಕುಡಿಗೆ ದೊಡ್ಡದಾದಾಗ ಅದು ಲಕ್ಷ ಆಗಕ್ಕೆ ಸಾಧ್ಯ. ಪೈಸೆನೇ ಗೊತ್ತಿಲ್ಲದೆ ನಾವು ಲಕ್ಷ ಅಂಬೋದು ತಪ್ಪಾಗುತ್ತೆ ಅಂತ ನನ್ನ ಭಾವನೆ ಸರ್. ಮೇಕೆ ಎಷ್ಟಿದಾವೆ? ಮೇಕೆ ಒಂದು 10 ಅದಾವೆ, ಕುರಿ ಒಂದು 20 ಅದಾವೆ. ಕೋಳಿ, ನಾಟಿ ಕೋಳಿ ಯಾಕೆ ಸಾಕಾಣಿಕೆ ಮಾಡ್ಬೇಕು ಅನ್ನಿಸ್ತು? ನಾಟಿ ಕೋಳಿ ಹಿಂದಿದ್ದಲ್ಲೂ ನಮ್ಮ ಮನೆಯಾಗಿದ್ದವು, ಅವನ್ನ ತಿರುಗಿಲ್ದಂಗೆ ಅದು ನಮಗೆ ತಿನ್ನಬೇಕು ಅಂದರು ಅಂಗಡಿಗೆ ಹೋಗಿ ತರಬೇಕಂದ್ರೆ ಅದೇ 500-600 ರೂಪಾಯಿ ಖರ್ಚು ಬರೋದು. ಈಗೇನಾಯ್ತು, ತಿರುಗಿ ತಂದು ನಾನು ಕೋಳಿ ಸಾಕಿದಾಗ ಒಂದು ಕೋಳಿ 10 ಮರಿ ಮಾಡ್ತಾ ಬಂದ್ರು, ಒಂದು 10 ಕೋಳಿ ಮರಿ ಮಾಡಿದಾಗ ಅವು ಏನಾಯ್ತು, 100 ಕೋಳಿ ಆಯ್ತು. ಆ 100 ಕೋಳಿಯಾಗ 10 ಹೋದರೂ ಹೋಗಲಿ, ಇನ್ನೂ 90 ಉಳಿತು. 90 ಅಲ್ಲಿಗೆ 300 ರೂಪಾಯಿ ಒಂದು ಕೋಳಿ ಕೊಟ್ರು, ನಮಗೆ ಅದೊಂದಿಷ್ಟು ಲಾಭ ಅನ್ನಿಸ್ತು. ನಾವು ತಿಂದು ಬೇರೆ ಮಾರಾಟನೂ ಮಾಡಿದ್ವಿ, 300 ರೂಪಾಯಿ ಹಂಗೆ 500 ರೂಪಾಯಿ ಹಂಗೆ, ಅದು ನನಗೆ ಲಾಭ ಆದಾಯಕವೇ ಆಯಿತು. ಈಗಲೂ ಒಂದು 150 ಕೋಳಿ ಐತೆ. ಒಂದು ಮೊಟ್ಟೆ 10-17 ರೂಪಾಯಿ ಕೊಡ್ತಾ ಇರ್ತೀವಿ, ಮನೆ ತಕ್ಕೆ ಬಂದು ತಗೊಂಡು ಹೋಗ್ತಾರೆ. ಅದು ನನಗೆ ಲಾಭದಾಯಕವಾಗಿದೆ. ಅದಕ್ಕೆ ನಮಗೆ ಖರ್ಚು ಆಗ್ತಿರಲ್ಲ, ನಾವು ಮಾಡಿ ಅದು ಬಿಸಾಟೋದನ್ನ ಅದು ತಿನ್ನುತ್ತೆ. ಅದು ಅಡವಾಗಿ ಈಗ ಮನೆ ತೆಗೆಲ್ಲ ಕೆದರ್ಕೊಂಡು ಮೇಯ್ಕೊಂಡು ಬರುತ್ತೆ. ನಾವು ಕಟ್ಟಿ ಅವು ಗೂಡಕ್ಕೆ ಮಾಡಿರೋದ್ರಿಂದ ಲಾಭ ಆಗಲ್ಲ, ಬಿಟ್ಟು ಮೇಯೋದು ಏನು ಪ್ರಾಣಿ ಇರುತ್ತೋ ಅದೆಲ್ಲ ಲಾಭ ಆಗುತ್ತೆ. ನಾವು ಏನು ಕಟ್ಟಿ ಮೇಯಿಸ್ತೀವೋ ಅದು ಯಾವುದೇ ಆಯಿತು ಅದು ಲಾಭ ಆಗಲ್ಲ ಅಂತ ನನಗೆ. ಹ್ಞೂ, ಒಟ್ಟು ನಾಟಿಕೋಳಿಂದನೂ ಸಾಕಷ್ಟು ಅನುಕೂಲ ಆಗ್ತಾ ಇದೆ. ಅನುಕೂಲ ಆಗ್ತಾ ಇದೆ. ಆದ್ದರಿಂದ ಈ ಧರ್ಮಸ್ಥಳ ಸಂಘಕ್ಕೆ ನಾವು ಕಟ್ಟಕ್ಕೆ ಅದ್ರ ಲಕ್ಷಗಟ್ಟಲೆ ಸಾಲ ತಗೊಂಡಿದ್ದೀನಿ, ಬ್ಯಾಂಕ್ನಾಗ ತಗೊಂಡಿದ್ದೀನಿ, ಅವೆಲ್ಲ ಒಂದು ಮಿನಿ ಟ್ಯಾಕ್ಟರ್ ತಗೊಂಡಿದ್ದೀವಿ. ಅವಕ್ಕೆಲ್ಲ ಕಂತು ಕಟ್ಟಬೇಕಲ್ಲ, ದುಡಿಮೆ ಮಾಡಲೇಬೇಕು, ಮಕ್ಳು ವಿದ್ಯಾಭ್ಯಾಸ ಬೇಕು, ಅವಕ್ಕೆಲ್ಲನೂ ಕೊಡಬೇಕು. ಅವ್ಕೆ ವಿದ್ಯಾಭ್ಯಾಸ ಮಾಡೋಕ್ಕೆ ಅವ್ರಿಗೆಲ್ಲ ಪಿ ಜಿ ಇವತ್ತು ಬೇಕೇ ಬೇಕು, ಇಲ್ಲದ್ರೆ ನಾವೇನು ಅಪ್ಸಲ್ಸಲ್ಲ. ಆ ರೀತಿಯಾಗಿ ಅವೆಲ್ಲದರಿಂದಲೇ ನಮಗೆ ಜೀವನ. ನನಗನ್ಸಿರೋದು ರೈತ ಅದನ್ನು ಪ್ರತಿಯೊಂದು ಇದ್ದರೆ ಮನೆ ಬಾಗಿಲಲ್ಲಿ ಆಗ ಉತ್ತಮ ಆಗುತ್ತೆ. ನಮಗೆ ರೈತ ಅದನಿಗೆ ಒಂದು ಹಸು ಮನೆ ಮುಂದಿದ್ದರೆ ಅವನಿಗೆ ಕಾಯಿಲೆ ಹರಿಯಿತು ಅಂತ. ಆ ಕಾಯಿಲೆನೇ ಹರಿದಿರುತ್ತೆ ಅದ್ರ ಮಕ್ಕ ನೋಡಿರ, ಆ ಸಗಣಿ ತೆಗೆದು ಆ ಗೋವಾಕಿರೆ, ಅದು ಇಲ್ದಂಥವ್ರಿಗೆ ಇನ್ನೂ ಸೋಂಬೇರಿತನ ಜಾಸ್ತಿ ಆಗುತ್ತೆ, ಕಾಯಿಲೆ ಜಾಸ್ತಿ ಆಗುತ್ತೆ. ಈಗ ಹಳ್ಳಿಗೆ ನನ್ನ ಅನಿಸಿಕೆ ಒಂದು 50% ಶುಗರ್ನೇರ್ ಇರ್ತಾರೆ, ಟವನ್ಯಾಗ 100-100 ಶುಗರ್ನೇರ್ ಅದಾರೆ. ಯಾಕೆಂದರೆ ಟವನ್ಯಾಗ ಕುಡಿಯೋದು ಪಾಕಿಟ್ ಹಾಲು, ಈ ರೀತಿಯಾಗಿ ಯಾವುದೋ ಎಲ್ಲ ಫುಡ್ಡು ತಿಂಬೋದೆಲ್ಲನ ರೆಡಿಮೇಡು, ಹಂಗಾಗಿಬಿಟ್ಟು ಕಾಯಿಲೆ ಜಾಸ್ತಿ ಆಗ್ತದೆ. ಆದರೆ ಈ ಗ್ಯಾಸ್ ಅಂತೂ ಮಾಡಿದ್ಮೇಲೆ, ಆ ಗ್ಯಾಸ್ ಮಾಡಿದ್ಮೇಲೆ ರೈತರಿಗೆ ಇನ್ನೂ ಭಾಳ ಏಟಾದಂಗೆ ಇದೆ. ಅಡುಗೆ ಒಲೆ ಮಾಡಿದಾಗ ನಾವು ಇನ್ನೂ ಆರೋಗ್ಯವಾಗಿದ್ವಿ, ಈ ಗ್ಯಾಸ್ನೇ ಮಾಡಿದಾಗ ಆರೋಗ್ಯ ಕೆಡ್ತಾ ಬಂದಿದೆ. ಗ್ಯಾಸ್ಟ್ರಿಕ್ಕು, ಹಾಸ್ಪಿಟ್ಲಿಗೆ ದುಡ್ಡಿಕ್ಕಬೇಕು, ಇವೆಲ್ಲನೂ ಆಗುತ್ತೆ. ನನಗನ್ಸಿರೋದ್ರಾಗೆ ಈ ಒಲೆ ಮುಂದೆ ಹೆಣ್ಣು ಮಕ್ಕಳು ಯಾರು ಅಡುಗೆ ಮಾಡ್ತಾರೋ ಅವರು ಮನೆತನನ ಸುರಕ್ಷಿತವಾಗಿ ಬೆಳಗ್ತಾ ಇದ್ದಾರೆ ಅಂತ. ಈ ಗ್ಯಾಸ್ನೇ ಮಾಡಿದಿರೋರು ಮಸಿ ಆಗಲ್ಲ ಅಷ್ಟೇ, ಕಾಯಿಲೆ ಅಂತೂ ಕಟ್ಟಿಟ್ಟು ಬುತ್ತಿಯಾಗಿ ಇರುತ್ತೆ. ಯಾವ ಅಪ್ಸಲ್ಸನ್ನು ನೋಡು, ಯಾರು ಟವನ್ಯಾಗನಾಗಲಿ ಹಳ್ಳ್ಯಾಗನಾಗಲಿ, ಅವ್ರು ಯಾರು ಗ್ಯಾಸ್ನೇ ಮಾಡ್ತಾರೋ ಅವ್ರು ಎಲ್ಲರೂ ಗ್ಯಾಸ್ಟ್ರಿಕ್ ಅಂತ ಡಾಕ್ಟರ್ ತಮ್ಮ ಮಾತ್ರೆ ತಾಂಬಲೇಬೇಕು. ಒಂದು ಸರ್ತಿ ತಾಂಡ್ಬೇಕು, ನಮ್ಮ ಜೀವನದಕ್ಕೂ ತಾಂಬಲೇಬೇಕು. ಆ ರೀತಿಯಾಗಿ ನಡೀತಾ ಇದೆ ಸರ್. ಇಷ್ಟೊಂದೆಲ್ಲ ಕೃಷಿ ಮಾಡ್ಕೊಂಡು ಹಸು, ಕುರಿ, ಮೇಕೆ, ಕೋಳಿ ಇವನ್ನೆಲ್ಲ ನಿರ್ವಹಣೆ ಮಾಡಲಿಕ್ಕೆಲ್ಲ ಮನೇಲಿ ಎಷ್ಟು ಜನ ಇದ್ದೀರಾ? ಕಷ್ಟ ಆಗಲ್ವಾ? 6 ಜನ ಇದ್ದೀವಿ. ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿರೂ ಅವ್ರು ಮಾಡ್ತಿರ್ತಾರೆ, ನಮ್ಮ ಮನೆಯವರು ಅವರು ಇಲ್ಲೂ ಆಗಲಿ ಅಂಬ್ದಂಗೆ ಮಾಡ್ತಾಯಿರ್ತಾರೆ. ಅದ್ರಂಗೆ ನಾವು ಒಂದಿಷ್ಟು ಬೈದೂ ಮಾಡಿಸ್ತಾ ಇರ್ತೀವಿ ಕೆಲಸ, ನಾವು ಮಾಡ್ತಾಯಿರ್ತೀವಿ. ಇನ್ನೊಂದಿಷ್ಟು ಕುಕ್ಕಂಡ್ರೆ ನಮ್ಮ ಜೀವನ ಆಗಲ್ಲ. ಇನ್ನೊಂದು, ನಾವು ಇನ್ನೊಬ್ಬರು ನೋಡಿ ಅವ್ರು ನಮಗಿಂತ ಕಮ್ಮಿ ಇದ್ದಾರೆ ಅನ್ನಬಾರ್ದು. ನಮ್ಮ ಜೀವನನೂ ಇನ್ನೊಂದಿಷ್ಟು ಮುಂದೆ ಹೋಗ್ಬೇಕು ಅಂದರೆ ನಮ್ಮ ನೋಡಿ ಇನ್ನೊಬ್ಬರಾದರೂ ನಮ್ಮ ದಾರಿಗೆ ಬರಬೇಕು. ನಾವು ಏನಾಗುತ್ತೆ ಅಂದರೆ ಕೊಚ್ಚಗೆ ಕುಕ್ಕಂಡಿದ್ರೆ ಅದು ನಮ್ಮ ಜೀವನ ಅಲ್ಲ. ಒಂದು ರೋಡ್ನ್ಯಾಕಾದರೂ ಬಂದು ನಿಂತ್ಕೊಂಡಿದ್ರೆ ಅದು ನಮ್ಮ ಜೀವನ ಅಂತ ಅನಿಸುತ್ತೆ. ಇನ್ನೊಬ್ಬನಿಗೆ ನಾವು ನೋಡೋದ್ರಾಗೆ ಇನ್ನೊಬ್ಬ ನೋಡಿ ನಮ್ಮನ್ನು ನೋಡಿ ಆದರೂ ಕಲ್ತ್ಕೊಂಡು ಬರ್ಬೇಕು ಜೀವನದಲ್ಲಿ. ಆ ನಮ್ಮ ಇನ್ನೊಬ್ಬರನ್ನ ನೋಡಿ ನಾವು ಕಲಿಬಾರದು ಅಂತ ನನ್ನ ಭಾವನೆ ಸರ್. ಎಲ್ಲ ಸಮಗ್ರ ಕೃಷಿ ಅಳವಡಿಸ್ಕೊಂಡಿದ್ದೀರಾ, ಉಪಕಸಬಗಳು ಅಳವಡಿಸ್ಕೊಂಡಿದ್ದೀರಾ. ನಾವು ಸಾಕಷ್ಟು ಜನ ರೈತರು ನೋಡ್ತಾ ಇರ್ತೀವಿ, ಹಾಕಿದರೆ 1-5 ಎಕರೆ ಈರುಳ್ಳಿ ಹಾಕ್ತಾರಲ್ಲ, 1-5 ಎಕರೆ ಟೊಮೆಟೊ ಹಾಕ್ತಾರಲ್ಲ, 5 ಎಕರೆ ಮೆಕ್ಕೆಜೋಳ ಹಾಕ್ತಾರಲ್ಲ, ಶೇಂಗಾ ಹಾಕ್ತಾರೆ, ಮತ್ತು ಇದ್ರ ಜೊತೆಗೆ ಥರ ಉಪಕಸಬಗಳು ಯಾವ ಅಳವಡಿಸ್ಕೊಳ್ಳೋದಲ್ಲೇ ಕೃಷಿ ಲಾಸು ಅಂತಾರೆ. ಅಂಥದ್ರಲ್ಲಿ ಈ ಥರ ಸಮಗ್ರ ಕೃಷಿ ಅಳವಡಿಸ್ಕೊಳ್ಳೋದ್ರಿಂದ ರೈತರಿಗೆ ಅನುಕೂಲ ಅಂತೀರಾ? ನನಗನ್ಸಿದ ಮಟ್ಟಿಗೆ ಒಂದು ಮೆಣಸಿನ ಗಿಡ ಇದ್ದರೂ ಅನುಕೂಲ, ಅದು ಕೊಂಡ್ಕೊಂಬರ್ದಂಗೆ ಔಷಧಿ ಹೊಡಿದಂಗೆ ನಾವು ತಿಂತೀವಿ. ಬದನೆ ಗಿಡ ಇದ್ದರೂ ಅಷ್ಟೇ, ಪ್ರತಿಯೊಂದಷ್ಟು. ಒಂದು ನಾನು 5 ಎಕರೆಗೂ ನೀರುಳ್ಳಿ ಹಾಕಿದೆ ಅಂತ ಕೇಳ್ರಿ, ಆ 5 ಎಕರೆಗೆ ನೀರುಳ್ಳಿ ಹಾಕಿದೆ, ಒಂದು ಸರ್ತಿ 1,00,000 ಏನು ಕೋಟಿ ಬರುತ್ತೆ. ಕೋಟಿ ಬಂದಾಗ ನಾನೇನು ಮಾಡ್ತೀನಿ, ನಾನೇನು ಸುಮ್ಮನಿರಲ್ಲ ರೈತ. ಇನ್ನೊಂದು ಆಸ್ತಿ ತಗೋಬೇಕು, ಇನ್ನೊಂದು ಮನೆ ತಗೋಬೇಕು, ಒಂದು ಟ್ಯಾಕ್ಟ್ರಿ ತಗೋಬೇಕು, ಬೈಕ್ ತಗೋಬೇಕು. ಅವನ ಅಷ್ಟರಾಗೆ ಆ ಬೈಕು ಅದು ಕಾರು ಕೊಡಿಸಿ ಆ ಮಗನ ಅಲ್ಲೇ ಅಧ್ವಾನ ಮಾಡ್ತೀವಿ, ಅವನು ಅಧ್ವಾನ ಆಗಿ ಹೋಗ್ತಾನೆ. ಬೇರೆ ಬೇರೆ ಬೆಳೆ ಇದ್ದಾಗ ಮನುಷ್ಯ ಆಗ ಅದ್ರ ಜೀವನಕ್ಕೂ ಅದು ನಮಗೂ ಕೊಡ್ತಾ ಇರುತ್ತೆ ಒಂದು ಕೆಟ್ಟರೊಂದು. ಇನ್ನೂ ಒಂದು ವಿಚಾರವಾಗಿ ಹೋದಾಗ ಆ ಬೆಳೆ ಯಾವ ಥರವಾಗಿ ಒಂದು ಬೆಳೆ ಇನ್ನೊಂದು ಬೆಳೆ ಈಗ ಅಳಸಿಂದೆ ಗಿಡ ಇದ್ದಾಗ ಕಡಲೆ ಗಿಡಕ್ಕೆ ಒಳ್ಳೆಯದಾಗಿರುತ್ತೆ, ಭೂಮಿ ಸತ್ತು ಕೊಡುತ್ತೆ ಅಳಸಿಂದೆ ಗಿಡ. ಈ ರೀತಿಯಾಗಿ ತರಗು ಅದೆಲ್ಲ ಬಿದ್ದಾಗ ಅನುಕೂಲ ಆಗುತ್ತೆ, ಅನುಕೂಲ ಭೂಮಿ ಶಕ್ತಿಯಿಂದ ಇರುತ್ತೆ, ಈ ಹುಳ ಎರೆಹುಳ ಎಲ್ಲ ಇರುತ್ತೆ, ಈ ಎರೆಹುಳ ಎಲ್ಲ ಬೆಳೆಯೋದಕ್ಕೆ ಈ ಥರ ಬೆಳೆ ಇಟ್ಟಾಗಲೇ ಬೆಳೆಯೋದು. ನಾವು ಬರೇ ಗೌರ್ಮೆಂಟ್ ಗೊಬ್ಬರ ಹಾಕಿದಾಗ ಎರೆಹುಳ ಬೆಳೆಯಲ್ಲ, ಅದು ಸಾಯುತ್ತೆ ಬೆಳೆ. ನಾವು ನಮ್ಮ ಜೀವನ ಎಷ್ಟು ಬೇಗ ಶುಗರ್ ಅಂತೀವೋ ಹಂಗೆ ಭೂಮಿಗೂ ಶುಗರ್ ತಗಲಿಕ್ಕೆ ಅಣಂಗಿರ್ತೀವಿ ಗೌರ್ಮೆಂಟ್ ಗೊಬ್ಬರ ಹಾಕಿರಿ ಅಂತ ನನ್ನ ಭಾವನೆ. ಕರೆಯೋಣರೇ, ಇಷ್ಟೊಂದೆಲ್ಲ ಆಸಕ್ತಿಯಿಂದ ಕೃಷಿ ಮಾಡ್ತೀರ, ಸಮಗ್ರ ಕೃಷಿ ಅಳವಡಿಸ್ಕೊಂಡಿದ್ದೀರ. ಈಗ ನೋಡಿದ್ರೆಲ್ಲ ಏನು ಈ ಕೃಷಿ ಲಾಭದಾಯಕ ಅಲ್ಲ, ಕೃಷಿ ಏನಂತ ಲಾಭ ತಂದು ಕೊಡ್ತಿಲ್ಲ, ನಾವು ಬೆಳೆದಂಥ ಬೆಳೆಗಳೇ ಬೆಲೆ ಸಿಗ್ತಾ ಇಲ್ಲ, ರೇಟ್ ಸಿಗ್ತಾ ಇಲ್ಲ ಅಂತಂದು ಬೆಂಗಳೂರು ಮೈಸೂರು ಫ್ಯಾಕ್ಟ್ರಿ ಕಂಪ್ನಿ ಅಂತೆಲ್ಲ ಹೋಗ್ತಾರೆ ಅಂತ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ರೈತ ಯಾವತ್ತಿದ್ರೂ ಇನ್ನು 16 ಜನಕ್ಕೆ ಅನ್ನ ಕೊಡ್ಬೋದು. ಅಂದರೆ ಯುವಕರು ಈಗ ನೋಡಿದ್ರು ಈ ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಕೊಂಡ್ರೆ ಇದರಲ್ಲೂ ಲಾಭ ಕಾಣ್ಬೋದು, ಲಾಭ ಕಾಣ್ಬೋದು. ವಿದ್ಯಾವಂತ ಆದನು ಯಾತಕ್ಕಾಗಿದ್ವಿ ಅಂತ ಆಗ್ಬೇಕು ಅಂದರೆ ಬುದ್ಧಿವಂತಿಕೆಗಾಗಿ ಇದ್ದೀವಿ ಅಂತ ಆಗ್ಬೇಕು. ನೌಕರಿಗಲ್ಲ, ನೌಕರಿಗಲ್ಲ, ಇನ್ನೊಬ್ಬನಿಗೆ ಹಾಳಾಗೋದಕ್ಕಲ್ಲ, ಇನ್ನೊಬ್ಬನ ನಾವು ಸಾಕಬೇಕು, ಅವನು ಆಳುವಂತ ನಾವು ನೋಡಬಾರ್ದು. ನಮ್ಮ ಜೀವನದಲ್ಲಿ ಅವನು ನಮ್ಮಂತೆ ಅಂತ ನೋಡಬೇಕು, ಹಾಗಾದರೆ ದೇಶನೂ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ. ಇಲ್ಲಾಂದರೆ ಅವನ ಪಾಡು ಅವನದು ಆಗಿರುತ್ತೆ, ನಮ್ಮ ಪಾಡು ನಮ್ಮದಾಗುತ್ತೆ, ವೈರತ್ವ ಬೆಳೀತಾ ಇರುತ್ತೆ. ಈಗ ಪ್ರತಿಯೊಂದು ಪ್ರಾಣಿನೂ ನಾವು ಸಾಕಿದಾಗ ಪ್ರತಿಯೊಂದು ಪ್ರಾಣಿ ಈ ಉಸಿರಾಟನೂ ನಮ್ಮಲ್ಲಿದ್ದಾಗ ಕಾಯಿಲೆ ಬರಲ್ಲ ಮನುಷ್ಯನಿಗೆ. ಯಾವಾಗ ಉಸಿರಾಟ ಎಲ್ಲ ಕೈಬಿಟ್ಟಾಗ ಬರೀ ನಾವು ಕುಡಿಯೋದು ಹೊಗೆ, ಈ ಹೊಗೆ ಕುಡಿದಾಗ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ಈ ಪೆಟ್ರೋಲಿಂದು ಇದೆಲ್ಲ ಇದು ನಾವು ನೀರು ಫಿಲ್ಟರ್ ನೀರು ಕುಡಿತಾ ಇದ್ವಿ, ಮೊದಲು ಭಕ್ಷ್ಯ ನೀರು ಕುಡಿದ್ವಿ, ಅವಾಗ ಕಾಯಿಲೆ ಇರಲಿಲ್ಲ, ಈ ಫಿಲ್ಟರ್ ನೀರು ಕುಡಿಬೇಕಾದ್ರೆ ಇಲ್ಲದ ಕಾಯಿಲೆ ಬರ್ತಾ ಐತೆ. ಈ ರೀತಿಯಾಗಿ ನನ್ನ ಅನುಭವ ಇದೆ ಸರ್. ಎಷ್ಟು ಜನ ನಿಮ್ಮ ಮಕ್ಕಳು? ನನ್ನ ಮಕ್ಕಳು 3 ಹೆಣ್ಣು ಮಕ್ಕಳು, 1 ಗಂಡು ಮಗ. ಮಕ್ಕಳು ಕೃಷಿ ಬದುಕಲ್ಲಿ ಸಹಾಯ ಮಾಡ್ತಾರೆ? ಕೃಷಿ ಬದುಕಲ್ಲಿ ಅವ್ರು ಪ್ರತಿಯೊಂದು ಸಹಾಯ ಮಾಡ್ತಾರೆ, ಅವರು ಓದಿನೂ ಅದಾರೆ. ಇತ್ತಾಗ ಸಹಕಾರ ಬೇಸಾಯ, ಈಗಲೂ ಅವನು ಇಂಜಿನಿಯರ್ ಅದನ್ನು ಬರ್ತಾನೆ, ಓದ್ತಾ ಇರೋನು, ಬೇಸಾಯ ಮಾಡ್ತಾನೆ, ತಿರ್ಗಾ ಓದಕ್ಕೆ ಹೋಗ್ತಾನೆ. ನನಗನ್ಸಿರೋದು ಒಟ್ಟು ಬುದ್ಧಿವಂತಿಕೆ ಬೇಕು ಜೀವನ ಮಾಡೋದಕ್ಕೆ, ಬುದ್ಧಿವಂತಿಕೆ ಬೇಕು. ಅವನು ಓದಬೇಕು, ಓದ್ದಂಗೆ ಇರಬಾರ್ದು. ದೇಶ ಮುಂದಕ್ಕೆ ಬರಬೇಕಾದ್ರೆ ಓದಬೇಕು, ಅವನು ಮುಂದಕ್ಕೂ ಮನೆತನನೂ ಮುಂದಕ್ಕೆ ಬರುತ್ತೆ. ಈಗ ಹೆಂಗಂದ್ರೆ ಬೆಳಕು ಯಾವ ರೀತಿ ಇರುತ್ತೋ ಆ ರೀತಿ ನಮ್ಮ ಜೀವನ ಬೆಳಗಿಸ್ಬೇಕು, ಅದನ್ನು ನಾವು ಮಟು ಮಾಡ್ಕೊಂಡು ಹೋಗಬಾರ್ದು ಅಂತ. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದುಕೊಟ್ಟಾಯ್ತಾ? ಸಂತೋಷ ಏನು, ಪೂರ ನೆಮ್ಮದಿನೇ ಕೊಟ್ಟಿದೆ. ಈಗ ಹೆಂಗಂದ್ರೆ ಒಂದು ಆಲದ ಮರ, ಆಲದ ಮರಕ್ಕೆ ಬೇರೆ ಒಂದೇ ಇದ್ರೆ ಅದು ಯಾವುದು ಮರ ಅನ್ಸಲ್ಲ, ಬೇರೆ ಯಾವಾಗ ಭೂಮಿಗಳಿತ್ತು ಅದ್ರ ಶಕ್ತಿ ಆ ಮರ ಹೊರಕ್ಕೆ ತಯಾರಾಗಿರುತ್ತೆ, ಇಲ್ಲದ್ರೆ ಒಂದೇ ಬೇರಾದರೆ ಕವಶಿಕೆ ಮಾಡುತ್ತೆ. ಹಂಗೆ ರೈತನಿಗೆ ಆ ಮಕ್ಕಳು ಮರಿಯೆಲ್ಲ ಸಪೋರ್ಟ್ ಕೊಟ್ಟು, ಈ ನಿತ್ಯ ಜನ ಕೂಲಿ ಕಾರ್ಮಿಕರೆಲ್ಲ ಸಪೋರ್ಟ್ ಕೊಟ್ಟರೆ ಈ ದೇಶದ ರೈತ ಪ್ರಾಧಾನ್ಯ ಅಂತ ಹೇಳಬಲ್ಲೆ. ಇಲ್ಲಾಂದರೆ ಅವನು ಒಂದು ಸೆಡೆಕಡ್ಡಿ ಆಗ್ಬೋದು ಅವನಿಗೆ. ಅದರಿಂದ ಈ ಏನಾಗಿರುತ್ತೆ, ಇನ್ನೂ ಒಂದು ವಿಚಾರ, ಒಂದೇ ಬೆಳೆ ಇಟ್ಟಾಗ ಒಂದು 5 ಎಕರೆ ನೀರುಳ್ಳಿ ಹಾಕಿದ, ಅವಾಗ ಏನಾಗುತ್ತೆ, ಕೋಟಿ ಬಂದಿದ್ದು ಒಂದು ದಿನ ಲಾಸ್ ಆಗಿಬಿಡುತ್ತೆ. ಅವನೇನು ಮಾಡ್ತಾನೆ, ಬ್ಯಾಂಕ್ನಾಗ ಸಾಲ ತರುತ್ತಾನೆ, ಬೇರೆ ವರ್ತಕರ ಸಾಲ ತರುತ್ತಾನೆ, ಹೊಲನೂ ಅಡ ಇಟ್ಟು ತಂದಿರ್ತಾನೆ. ಇದು ತಪ್ಪು ಅಂತ ನನ್ನ ಭಾವನೆ. ಇದು ಮಾಡಬಾರ್ದು, ಕೆಟ್ಟ ನಿರ್ಧಾರಗಳು ಮಾಡಬಾರ್ದು. ಯಾವುದೇ ಒಬ್ಬ ರೈತ ಆದನು ಪ್ರತಿಯೊಂದು ಬೆಳೆ ಇಟ್ಕೊಂಡು ಅವನ ಮಕ್ಕಳನ್ನ ಅವ್ರನ್ನ ಬೇಸಾಯಕ್ಕಿಕ್ಕೊಂಡು ಯಾವ ಮನೆ ನಾವು ನಡೆಯುತ್ತೆ ಅಂತ ಹೋಗ್ತಾರೋ ಅವರು ಎಂದು ಕೆಳಗೆ ಬೀಳ್ತಾರೆ. ಯಾವ್ದು ನಡೆಯಲ್ಲ ಅಂತ ಇರ್ತಾರೋ ಅವ್ರ ಮನೆತನ ಮ್ಯಾಕ್ ಬಂದಿದೆ ಇವತ್ತು. ಹಂಗೆ ಅವರೆಲ್ಲರೂ ಕೈ ಜೋಡಿಸಿದ್ರೆ ಯಾವ ದೇಶನೂ ಬಡತನ ಇರಲ್ಲ, ಯಾವ ಮನೆಯೂ ಬಡತನ ಇರಲ್ಲ ಅಂತ ನನ್ನ ಅಭಿಪ್ರಾಯ. ಭಾಳ ಸಂತೋಷ ಕರೆಯೋಣರೇ, ಇದುವರೆಗೆ ನಿಮ್ಮ ಈ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳು ಅಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳು ಈ ಕುರಿತು ಹಿರಿಯೂರು ತಾಲೂಕು ಹರಿಯಬ್ಬೆಪಾಳ್ಯ ಗ್ರಾಮದ ಕೃಷಿಕ ಹೆಚ್ ಕರಿಯಣ್ಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಇದೀಗ ಕೇಳಿ ಕಾರ್ಯಕ್ರಮ ನೇಗಿಲ ಮಿಡಿತ. ನಮಸ್ಕಾರ, ನನ್ನ ಹೆಸರು ಅಕ್ಷತಾ ಪಾಟೀಲ್ ಅಂತ. ನಾನು ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾನು ಇವತ್ತು ಮಾತಾಡಬೇಕಾಗಿರೋದೇನೆಂದರೆ ಈರುಳ್ಳಿ ಬೀಜೋತ್ಪಾದನಾ ಮತ್ತು ಅದರ ತಾಂತ್ರಿಕತೆಗಳು ಏನು ಅಂತೇಳಿ. ಸೊ ಇಲ್ಲಿ ಫಸ್ಟ್ ಬಂದು ಈರುಳ್ಳಿಯಲ್ಲಿ ಬೀಜೋತ್ಪಾದನೆ ಮಾಡುವುದು ಹೇಗೆ, ಇನ್ನು ಬೀಜೋತ್ಪಾದನಾ ವಿಧಾನಗಳು ಯಾವ್ಯಾವ ವಿಧಾನಗಳಂತಂದ್ರೆ ಅಲ್ಲಿ ಎರಡು ವಿಧಾನಗಳಿವೆ. ಒಂದು ಬೀಜದಿಂದ ಬೀಜೋತ್ಪಾದನೆ ವಿಧಾನ, ಎರಡನೇದು ಗಡ್ಡೆಯಿಂದ ಬೀಜೋತ್ಪಾದನೆ ವಿಧಾನ. ಸೊ ಇಲ್ಲಿ ಮೊದಲನೇದಾಗಿ ಬೀಜದಿಂದ ಬೀಜೋತ್ಪಾದನೆ ವಿಧಾನ. ಈ ವಿಧಾನದಲ್ಲಿ ಬಿತ್ತಿದ ಬೆಳೆಯನ್ನು ಹಾಗೆಯೇ ಬೆಳೆಯಲು ಬಿಟ್ಟ ಎರಡನೇ ಋತುವಿನಲ್ಲಿ ಬೀಜವನ್ನು ಕೊಯ್ಲು ಮಾಡಲಾಗುವುದು. ಎರಡನೇದೇನಂತಂದ್ರೆ ಗಡ್ಡೆಯಿಂದ ಬೀಜೋತ್ಪಾದನೆ ಮಾಡುವುದು ಹೇಗೆ? ಹಿಂದಿನ ವರ್ಷ ಬೆಳೆಸಿದ ಈರುಳ್ಳಿಯನ್ನು ಸಂಗ್ರಹಿಸಿ ಉತ್ತಮ ಗಾತ್ರದ ಈರುಳ್ಳಿಯನ್ನು ಮತ್ತು ತಳಿ ಗುಣಧರ್ಮಕ್ಕೆ ಹೊಂದಿದ ಈರುಳ್ಳಿ ಗಡ್ಡೆಗಳನ್ನು ಆಯ್ಕೆ ಮಾಡಬೇಕು. ಪುನಃ ಅದೇ ಗಡ್ಡೆಗಳನ್ನು ನಾಟಿ ಮಾಡಬೇಕು. ನಾಟಿ ಮಾಡಿರ್ತಕ್ಕಂಥ ಏನು ಗಡ್ಡೆಗಳನ್ನು ಅದರಿಂದ ನಾವೇನು ಮಾಡ್ತೀವಿ, ಬೀಜೋತ್ಪಾದನೆ ಮಾಡ್ತೀವಿ. ಸೊ ಇಲ್ಲಿ ಹೆಚ್ಚಾಗಿ ಗಡ್ಡೆಯಿಂದ ಬೀಜ ಉತ್ಪಾದಿಸುವ ಪದ್ಧತಿಯನ್ನೇ ನಮ್ಮ ರೈತರು ಅನುಸರಿಸಲಾಗುತ್ತದೆ. ಈ ವಿಧಾನದಿಂದ ಅನುವಂಶೀಯ ತಳಿ ಶುದ್ಧತೆ ಕಾಯ್ದುಕೊಳ್ಳಲು ಸಹಾಯವಾಗುತ್ತದೆ. ಇಲ್ಲಿ ಆರೋಗ್ಯಕರವಾದ ಒಂದೇ ಗಾತ್ರದ ತಳಿ ಗುಣಲಕ್ಷಣ ಹೊಂದಿದ ಗಡ್ಡೆಗಳನ್ನು ಆಯ್ಕೆ ಮಾಡಿಕೊಂಡು ನಾಟಿ ಮಾಡಬಹುದು. ಈ ಪದ್ಧತಿಯಿಂದ ಅಧಿಕ ಬೀಜ ಇಳುವರಿಯನ್ನು ಪಡೆಯಬಹುದು. ಹಾಗೆಯೇ ಬೇಡದ ಗಡ್ಡೆಗಳನ್ನು ಮಾರಾಟ ಮಾಡಿ ಲಾಭ ಗಳಿಸಬಹುದು. ಗಡ್ಡೆಯಿಂದ ಬೀಜೋತ್ಪಾದನೆ ವಿಧಾನದ ಬೇಸಾಯ ಕ್ರಮಗಳು ಯಾವುವು ಅಂತಂದ್ರೆ ಈರುಳ್ಳಿ ಉತ್ಪಾದನೆ ಹಾಗೂ ಶೇಖರಣೆ. ಸೊ ಇಲ್ಲಿ ಪ್ರಥಮ ವರ್ಷ ನಾವು ಬೆಳೆದಿರ್ತಕ್ಕಂಥ ಈರುಳ್ಳಿ ಗಡ್ಡೆಗಳನ್ನು ಫಸ್ಟು ಸಮರ್ಪಕವಾಗಿ ಜಮೀನು ತಯಾರಿಸಿ ನೀರು ಬಸಿದು ಹೋಗುವಂತೆ ವ್ಯವಸ್ಥೆ ಮಾಡಬೇಕು. ಪ್ರತಿ ಎಕರೆಗೆ 30 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕು. ತದನಂತರ ಕಾಂಪೋಸ್ಟ್ ಗೊಬ್ಬರವನ್ನು ಬಿತ್ತುವ ಮೊದಲು 15-20 ದಿನಗಳ ಮೊದಲು ಭೂಮಿಗೆ ಸೇರಿಸಬೇಕು. 1 ಎಕರೆಗೆ ಕೈ ಅಥವಾ ಕೂರಿಗೆಯಿಂದ ಬಿತ್ತಲು 8-10 ಕಿಲೋಗ್ರಾಂ ಹಾಕಬೇಕು. ಆಮೇಲೆ ಸಸಿ ಮಡಿ ಮಾಡಲು 3.5-4.5 ಕಿಲೋಗ್ರಾಂ ಹಾಗೂ ಗಡ್ಡಿ ನಾಟಿ ಮಾಡಲು 350 ಕಿಲೋಗ್ರಾಂ ಬಿತ್ತನೆ ಗಡ್ಡಿ ಬೇಕಾಗುವುದು. ಬಿತ್ತನೆ ಮಾಡುವಾಗ ಇಲ್ಲಿ NPK ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ NPK ಎಷ್ಟು ಯೂಸ್ ಮಾಡ್ಬೇಕಪ್ಪ ಅಂದ್ರೆ 50% ಏನು ಸಾರಜನಕ, ಇನ್ನು ಅದು 50ರಲ್ಲಿ ನಾವು 1/2 ಬಿತ್ತನೆ ಮಾಡಬೇಕಾದಾಗ ಯೂಸ್ ಮಾಡ್ತೀವಿ. ರಂಜಕ 30 ಕಿಲೋಗ್ರಾಂ, ಪೊಟ್ಯಾಷು 50 ಕಿಲೋಗ್ರಾಂಗಳನ್ನು ರಾಸಾಯನಿಕ ಗೊಬ್ಬರಗಳ ಮುಖಾಂತರ ಕೊಡಬೇಕು. ಹಾಗೂ ಉಳಿದ 50% ಸಾರಜನಕದಲ್ಲಿ ಇನ್ನು 25 ಕಿಲೋಗ್ರಾಂ ಅನ್ನು 6-8 ವಾರಗಳ ನಂತರ ಮೇಲ್ಗೊಬ್ಬರವಾಗಿ ಕೊಡತಕ್ಕದ್ದು. ಎರಡು ಪದ್ಧತಿಗಳಿಂದ ಗಡ್ಡೆಯನ್ನು ಪಡೆಯಬಹುದು. ಒಂದು ಸಸಿ ನಾಟಿ ಮಾಡುವುದು ಮತ್ತು ಕೂರಿಗೆಯಿಂದ ಬೀಜ ಬಿತ್ತನೆ ಮಾಡುವುದು. ಮೊದಲನೇದಾಗಿ ಸಸಿ ಮಡಿ ತಯಾರಿಕೆ ಹೇಗೆ ಮಾಡುವುದಂದ್ರೆ, 1 ಎಕರೆಗೆ ಬೇಕಾಗುವ ಸಸಿಗಳನ್ನು ಬೆಳೆಯಲು 7.5 ಮೀಟರ್ ಉದ್ದ, 1.5 ಮೀಟರ್ ಅಗಲ ಮತ್ತು 10 ಸೆಂಟಿಮೀಟರ್ ಎತ್ತರದ ಮಡಿಗಳನ್ನು ತಯಾರಿಸಬೇಕು. ಈ ಪ್ರತಿ ಮಡಿಗೂ 4 ಬುಟ್ಟಿ ಕೊಟ್ಟಿಗೆ ಗೊಬ್ಬರ, 1/2 ಕಿಲೋಗ್ರಾಂ ಸಂಯುಕ್ತ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಬೇಕು. ನಂತರ ಬಿತ್ತನೆ ಬೀಜಗಳನ್ನು 7.5 ಸೆಂಟಿಮೀಟರ್ ಅಂತರದಲ್ಲಿ ಸಾಲುಗಳ ಅಂತರ ಇರಬೇಕು. 10 ಸೆಂಟಿಮೀಟರ್ ಗಿಡದಿಂದ ಅಂತರನ ಬಿಡಬೇಕು. ಆಮೇಲೆ ಮಡಿಗಳಿಗೆ ನೀರುಣಿಸಬೇಕು. ಸಸಿಗಳು 6-8 ವಾರಗಳಲ್ಲಿ ನಾಟಿಗೆ ಬಳಸಬಹುದು. ಸಸಿ ನಾಟಿ ಮಾಡುವುದು ಹೇಗೆ ಅಂದ್ರೆ, 2 ಸಾಲುಗಳ ನಡುವೆ 20 ಸೆಂಟಿಮೀಟರ್ ಅಂತರದಲ್ಲಿ 10 ಸೆಂಟಿಮೀಟರ್ ಅಂತರದ ಸಾಲಿನಲ್ಲಿ ಬಿಡಬೇಕು. ನಾಟಿ ಪದ್ಧತಿಯಿಂದ ಉತ್ತಮ ಗಡ್ಡೆ ಪಡೆಯಲು ಸಾಧ್ಯ. ಇನ್ನೊಂದು ಕೂರಿಗೆ ಬಿತ್ತನೆ, ಭೂಮಿಯನ್ನು ಬಿತ್ತನೆಗೆ ಸಿದ್ಧಪಡಿಸಿ ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಸಾವಯವ ಗೊಬ್ಬರ ಹಾಗೂ ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಿ ಬೀಜವನ್ನು 30 ಸೆಂಟಿಮೀಟರ್ ಅಂತರದ ಕೂರಿಗೆಯಿಂದ ಬಿತ್ತನೆ ಮಾಡಬೇಕು. ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನನ್ನ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ 9686305436. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಕೇಳಿ ಈ ಜನಪದ ಗೀತೆಯನ್ನ. ತವರಿನ ಸಿರಿದೇವಿ ನೀನೋಗಿ ಬಾ ತಂಗಿ, ತವರಿನ ಸಿರಿದೇವಿ ನೀನೋಗಿ ಬಾ ತಂಗಿ, ನಿನ್ನ ಅಣ್ಣನ್ನ ಮರಿಬ್ಯಾಡ, ನಿನ್ನ ಅಣ್ಣನ್ನ ಮರಿಬ್ಯಾಡ, ನಿನ್ನ ಅಣ್ಣನ್ನ ಮರಿಬ್ಯಾಡ ನನ್ನ ತಂಗಿ, ನಿನ್ನ ಅಣ್ಣನ್ನ ಮರಿಬ್ಯಾಡ ನನ್ನ ತಂಗಿ, ತವರಿಗೆ ಮಾತೊಂದ ತರಬ್ಯಾಡ, ತವರಿಗೆ ಮಾತೊಂದ ತರಬ್ಯಾಡ,